ರೈತರಿಗಾಗಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ನೇಗಿಲು ಮಿಡಿತ, ಇದರಲ್ಲಿ ಪೌಷ್ಟಿಕ ಕೈತೋಟದ ಮಹತ್ವ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ. ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಆಹಾರ ಮತ್ತು ಪೌಷ್ಟಿಕ ವಿಷಯ ತಜ್ಞರಾದ ಡಾ ಎನ್ ಸತೀಶ್ ಅವರು. ನಂತರ ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳ ಕುರಿತು ಚಳ್ಳಕೆರೆ ಕೃಷಿ ಇಲಾಖೆಯ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಟಿ ರಾಮಕೃಷ್ಣನ್ ಅವರೊಂದಿಗೆ ಸಂದರ್ಶನ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ, ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ. ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗ್ನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ, ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕಿಸಾನ್ ವಾಣಿ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ. ಕಾರ್ಯಕ್ರಮ ನೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಎನ್ ಸತೀಶ್ ಅಂತ. ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಆಹಾರ ಮತ್ತು ಪೌಷ್ಟಿಕ ವಿಷಯ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೇನೆ. ಈ ಒಂದು ಪೌಷ್ಟಿಕ ಕೈತೋಟ ನಾವು ಯಾಕೆ ಮಾಡ್ಕೋಬೇಕು, ಅದರಿಂದ ಪ್ರಯೋಜನ ಏನು, ಅದರಿಂದ ಆರೋಗ್ಯಕ್ಕೆ ಆಗುವಂತಹ ಒಂದು ಲಾಭಗಳೇನು, ಈ ಮೂಲಕ ನಿಮಗೆ ತಿಳಿಸಿಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ದಿನನಿತ್ಯ ಆಹಾರದಲ್ಲಿ ಈಗ ದಿನನಿತ್ಯ ಮಾರ್ಕೆಟ್ ಇಂದ ತರುವಂತಹ ತರಕಾರಿಗಳಲ್ಲಿ ತುಂಬಾ ಒಂದು ಪೆಸ್ಟಿಸೈಡ್ ಕಂಟೆಂಟ್ ಅಂದ್ರೆ ಕೀಟನಾಶಕಗಳು ಜಾಸ್ತಿ ಒಂದು ಪರ್ಸೆಂಟೇಜ್ ಅಲ್ಲಿ ಇರೋದ್ರಿಂದ ಬೇರೆ ತರವಾದ ಒಂದು ರೋಗ ಕಾಯಿಲೆಗಳು ಬರೋ ಸಾಧ್ಯತೆ ಇದೆ. ಆದ್ದರಿಂದ ನಾವು ಸಾವಯವ ಪದ್ಧತಿಯಲ್ಲಿ ನಮ್ಮ ಮನೆ ಅಂಗಳದಲ್ಲಿ ಸುತ್ತಮುತ್ತಲಿನ ಜಾಗದಲ್ಲಿ ನಾವು ಉತ್ತಮವಾದ ಮನೆಗೆ ಬೇಕಾದಂತ ತರಕಾರಿಗಳನ್ನ ಬೆಳೆಸೋದ್ರಿಂದ ಒಂದು ಉತ್ತಮವಾದ ತಾಜಾ ತರಕಾರಿಗಳನ್ನು ಸಹ ಪಡಿಬಹುದು ಮನೆಗೆ, ಮತ್ತೆ ಹಣವನ್ನು ಸಹ ಉಳಿತಾಯ ಮಾಡಬಹುದು. ಈಗ ಒಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಪ್ರಕಾರ, ICMR ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್, ಇವರು ಹೇಳೋ ಪ್ರಕಾರ ಒಬ್ಬ ಮನುಷ್ಯ ದಿನದಲ್ಲಿ ಒಂದು ದಿನಕ್ಕೆ 400 grams ಅಷ್ಟು ಹಣ್ಣು ತರಕಾರಿಗಳನ್ನ ಸೇವಿಸಬೇಕು. ಅದರಲ್ಲಿ ಸೊಪ್ಪಿನ ತರಕಾರಿಗಳು 125 grams ಸೇವಿಸಬೇಕು, ಮತ್ತೆ ಬೇರು ಮತ್ತೆ ಗಡ್ಡೆ ತರಕಾರಿಗಳು 100 grams ಅಷ್ಟು ಸೇವಿಸಬೇಕು, ಮತ್ತು ಇತರೆ ತರಕಾರಿಗಳನ್ನ 75 grams ಅಷ್ಟು ಸೇವಿಸಬೇಕು, ಮತ್ತು ವಿವಿಧ ಬಗೆಯ ಹಣ್ಣುಗಳನ್ನ 85-100 grams ಅಷ್ಟು ಸೇವಿಸಬೇಕು. ಯಾಕಪ್ಪ ಅಂದ್ರೆ ವಿವಿಧ ಬಗೆಯ ಹಣ್ಣುಗಳು ಅಂತ ಹೇಳಿದ್ರೆ ಅದು ಸೀಸನಲ್ಲಿ ಯಾವ ಸೀಸನ್ ಅಲ್ಲಿ ಸಿಗುವಂತ ಹಣ್ಣುಗಳಾಗಿರ್ಬೋದು, ಹೀಗೆ ನಾವು ಒಂದು ಕಲ್ಲಂಗಡಿ ಸೀಸನ್ ಆಗಿರ್ಬೋದು ಅಥವಾ ಮುಂದೆ ಬರೋ ಹಲಸಿನ ಹಣ್ಣಿನ ಸೀಸನ್ ಆಗಿರ್ಬೋದು, ಆ ಹಣ್ಣುಗಳನ್ನ ಯಥೇಚ್ಛವಾಗಿ ಆ ಸೀಸನ್ ಅಲ್ಲಿ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬೇಕಾದಂತ ಉತ್ತಮವಾದ ಪೋಷಕಾಂಶಗಳು ಉತ್ತಮವಾಗಿ ದೊರೆಯುತ್ತದೆ. ಇದರಿಂದ ನಮ್ಮ ಆರೋಗ್ಯ ಸದೃಢವಾಗಿರ್ತದೆ. ಆದ್ರಿಂದ ನಮ್ಮ ಮನೆ ಅಂಗಳದಲ್ಲಿ ಸುತ್ತಮುತ್ತಲಿನ ಜಾಗದಲ್ಲಿ ಇರುವಂತಹ ಜಾಗ ಬಳಸಿಕೊಂಡು ಅಡಿಗೆ ಮನೆಯಿಂದ ಹೋಗುವಂತ ಒಂದು ವೇಸ್ಟ್ ವಾಟರ್ ಇಂದ ನೀರಿಂದ ಉತ್ತಮವಾದ ತರಕಾರಿಗಳನ್ನ ಬೆಳ್ಕೋಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ನಮಗೆ ಇದಕ್ಕೆ ಬೇಕಾಗಿರುವಂತ ಏನು ಖರ್ಚು ಸಹ ಇದಕ್ಕೆ ಬರೋದಿಲ್ಲ. ಇದಕ್ಕೆ ನಮ್ಗೆ 20 meters ಉದ್ದದ ಇರುವಂತ ಜಾಗ ಮತ್ತು 10 meters ಅಗಲದ ಜಾಗದಲ್ಲಿ ಒಂದು 5-6 ಜನಕ್ಕೆ ಬೇಕಾದ ತರಕಾರಿಗಳನ್ನ ಸುಲಭವಾಗಿ ಬೆಳಿಬಹುದು. ಈ ಒಂದು ಪೌಷ್ಟಿಕ ಕೈತೋಟದ ಪ್ರಾಮುಖ್ಯತೆ ಪೌಷ್ಟಿಕವಾದ ಹಣ್ಣು ಮತ್ತು ತರಕಾರಿಗಳನ್ನ ಬೆಳೆಯುವುದು, ಮತ್ತೆ ನಮ್ಮ ಮನೆಗೆ ಅವಶ್ಯಕತೆ ಇರುವ ತಾಜಾ ಹಣ್ಣು ತರಕಾರಿಗಳು ಬೆಳೆಯಬಹುದು, ಮತ್ತೆ ರಾಸಾಯನಿಕ ಗೊಬ್ಬರ ಮತ್ತು ಔಷಧಗಳನ್ನು ಬಳಸದೆ ಸಾವಯವ ಪದ್ಧತಿಯಿಂದ ಸುಲಭವಾದ ಉತ್ತಮವಾದ ಒಂದು ಆರೋಗ್ಯ ಭರಿತ ತರಕಾರಿ ಹಣ್ಣುಗಳನ್ನ ಬೆಳಿಬಹುದು, ಮತ್ತೆ ಮನೆ ಹತ್ತಿರ ಅಕ್ಕಪಕ್ಕ ಇರುವ ಜಾಗವನ್ನು ಸಮರ್ಥವಾಗಿ ಬಳಸಿಕೊಳ್ಬಹುದು. ಮನೆಯ ಜನರಿಗೆ ಉತ್ತಮ ವ್ಯಾಯಾಮ ಮತ್ತು ಆರೋಗ್ಯ ಈ ಒಂದು ಪೌಷ್ಟಿಕ ಕೈತೋಟದಿಂದ ದೊರಕುತ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ದೂರವಾಣಿ ಸಂಖ್ಯೆ ಮೂಲಕ ಕಾಂಟ್ಯಾಕ್ಟ್ ಮಾಡಬಹುದು. 9449913707. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಇದೀಗ ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳ ಕುರಿತು ಚಳ್ಳಕೆರೆ ಕೃಷಿ ಇಲಾಖೆಯ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಟಿ ರಾಮಕೃಷ್ಣನ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಳ್ಳಕೆರೆ ಕೃಷಿ ಇಲಾಖೆಯ ತಾಲ್ಲೂಕು ತಾಂತ್ರಿಕ ವ್ಯವಸ್ಥಾಪಕರು ಆತ್ಮ ಯೋಜನೆ ಟಿ ರಾಮಕೃಷ್ಣನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಾವಯವ ಕೃಷಿಯಿಂದ ನಮ್ಮ ರೈತರಿಗೆ ಏನೇನು ಅನುಕೂಲಗಳಾಗ್ತವೆ, ಅದನ್ನು ಯಾವ ರೀತಿ ಉತ್ಪಾದನೆ ಮಾಡ್ಕೋಬೇಕು, ಸಾವಯವ ಗೊಬ್ಬರನ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ. ಮೊದಲಿಗೆ ನಾವು ಈ ಸಾವಯವ ಕೃಷಿ ಅಂದ್ರೆ ಏನು ಸರ್? ಇವಾಗ ಸಾವಯವ ಕೃಷಿ ಸಮಗ್ರ ಕೃಷಿ ಉತ್ಪಾದನೆ ನಿರ್ವಹಣಾ ಪದ್ಧತಿಯಾಗಿದೆ. ಸ್ಥಳೀಯವಾಗಿ ಲಭ್ಯವಿರುವ ನೈಸರ್ಗಿಕ ಸಂಪನ್ಮೂಲವನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಂಡು ಪರಿಸರ ಸ್ನೇಹಿ ಜೈವಿಕ ವಿಧಾನಗಳಿಂದ ಕೀಟ ಮತ್ತು ರೋಗಗಳನ್ನು ನಿರ್ವಹಣೆ ಕೈಗೊಂಡು ಗುಣಮಟ್ಟದ ಆಹಾರ ಉತ್ಪಾದನೆ ಮಾಡುವ ಸುಸ್ಥಿರವಾದ ಬೇಸಾಯ ಪದ್ಧತಿಯೇ ಒಂದು ಸಾವಯವ ಕೃಷಿಯಾಗಿದೆ. ನಮ್ಮ ರೈತ ಬಾಂಧವರು ಈ ಸಾವಯವ ಕೃಷಿಗೆ ಬರುವಂತಹ ಅನಿವಾರ್ಯತೆ ಇದೆ ಅಂತೀರಾ? ಇದೆ, ಖಂಡಿತವಾಗ್ಲೂ ಇದೆ. ಈ ಕಾರಣ ಏನಂದ್ರೆ, ಇದಕ್ಕೆ ಆಧುನಿಕ ಬೇಸಾಯದ ಕೆಲವು ನ್ಯೂನ್ಯತೆಗಳು ಸುಸ್ಥಿರ ಕೃಷಿಗೆ ಮಾರಕವಾಗಿರುವುದು ಮತ್ತು ಬೆಳೆಯ ಉತ್ಪಾದಕತೆಯಲ್ಲಿ ಇಳಿಮುಖ ಮತ್ತು ಅಸ್ಥಿರತೆ ಕಾಣಿರುವುದು ಮತ್ತು ರಾಸಾಯನಿಕ ಗೊಬ್ಬರಗಳ ಅಸಮತೋಲನ ಬಳಕೆ, ಅದರಿಂದ ಭೂಮಿಯ ಭೌತಿಕ ಮತ್ತು ರಾಸಾಯನಿಕ ಜೈವಿಕ ಆರೋಗ್ಯದ ಮೇಲೆ ಆದ ಪರಿಣಾಮ, ರಾಸಾಯನಿಕ ಪೀಡನಾಶಕಗಳಿಂದ ಪರಿಸರ ನೈಸರ್ಗಿಕ ಶತ್ರುಗಳ ಅಸಮತೋಲನ ಮತ್ತು ಜಾನುವಾರುಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಮತ್ತು ಪರಿಸರ ಮಾಲಿನ್ಯ ಉಂಟಾಗುತ್ತದೆ. ಸತತವಾಗಿ ಏಕ ಬೆಳೆ ಪದ್ಧತಿ ಅನುಸರಣೆಯಿಂದ ಕೃಷಿ ಪರಿಸರ ನೈಸರ್ಗಿಕ ಕ್ರಿಯೆಗಳ ಮೇಲೆ ದುಷ್ಪರಿಣಾಮ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳಾದ ಭೂಮಿ, ನೀರು, ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಅಸಮರ್ಪಕ ಬಳಕೆ ಮತ್ತು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಹೆಚ್ಚು ಹೆಚ್ಚು ಬಾಹ್ಯ ಪರಿಕರಗಳ ಬಳಕೆಯಿಂದ ಕೃಷಿ ವೆಚ್ಚ ಹೆಚ್ಚಳ ಹಾಗೂ ಆಹಾರ ಸುಭದ್ರತೆ ಅಪಾಯ, ಈ ಎಲ್ಲಾ ಕಾರಣಗಳಿಂದ ಸಾವಯವ ಒಂದು ಕೃಷಿಗೆ ಬರುವ ಅನಿವಾರ್ಯತೆಯನ್ನು ಈಗ ಮನದಟ್ಟಾಗಿದೆ. ಸರ್, ಆಗಿದ್ರೆ ಈ ಸಾವಯವ ಕೃಷಿಯ ಮೂಲ ತತ್ವ ಏನಂತ ಹೇಳ್ತೀರಾ? ಆಗಿದ್ರೆ ಇವಾಗ ಮೂಲ ತತ್ವಗಳು ಏನಂದ್ರೆ, ಒಂದು ಸುಸ್ಥಿರ ಸ್ವಾವಲಂಬನೆ ಬೇಸಾಯ ಪದ್ಧತಿಗಳನ್ನ ರೈತರು ಅಳವಡಿಸಿಕೊಳ್ಳಬೇಕಾಗುತ್ತೆ. ಎರಡನೇದಾಗಿ ಜೀವ ವೈವಿಧ್ಯ ಕಾಪಾಡುವುದು. ಜೀವ ವೈವಿಧ್ಯ ಅಂದ್ರೆ ಮಣ್ಣಿನ ಅನುಗುಣವಾಗಿ ತಳಿಗಳನ್ನು ಬಳಕೆ ಮಾಡತಕ್ಕಂಥದ್ದು, ಕೃಷಿ ಪರಿಸರಗಳ ಮಾನವ ಪ್ರಾಣಿ ಸಂಕುಲಗಳ ಸೂಕ್ಷ್ಮಾಣು ಜೀವಿಗಳ ಒಂದು ಉತ್ಪಾದನೆ ಮಾಡತಕ್ಕಂಥ ಅಸಮತೋಲನವನ್ನು ಸಮತೋಲನಗೊಳಿಸತಕ್ಕಂಥದ್ದು, ಮಣ್ಣಿನ ಫಲವತ್ತತೆಯನ್ನು ಸಂರಕ್ಷಿಸಿಕೊಳ್ತಕ್ಕಂಥದ್ದು ಹಾಗೂ ಕೃಷಿ ಸಂಪನ್ಮೂಲಗಳ ಸಂರಕ್ಷಣೆ ಮಾಡತಕ್ಕಂಥದ್ದು, ರೋಗ ಕೀಟಗಳ ನಿರ್ವಹಣೆ ಮಾಡತಕ್ಕಂಥದ್ದು ಮತ್ತು ಸಮಗ್ರ ಕೃಷಿ, ಅರಣ್ಯ ಕೃಷಿ ಮತ್ತು ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಹುಲ್ಲುಗಾವಲುಗಳನ್ನು ಇತ್ಯಾದಿ ಅಳವಡಿಕೆ ಮಾಡಿಕೊಳ್ಳೋದ್ರಿಂದ ಒಂದು ನಮ್ಮ ಮೂಲ ತತ್ವ ಅದ ಮುಖಾಂತರ ಒಂದು ರೈತರು ಸಾವಯವ ಕೃಷಿಗೆ ಹೋದ್ರೆ ಉತ್ತಮ ಒಂದು ಇಳುವರಿಯಲ್ಲಿ ಗಣನೀಯವಾಗಿ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ತಕ್ಕಂಥದ್ದು. ಈ ಮೂಲ ತತ್ವಗಳನ್ನೆಲ್ಲ ಅಳವಡಿಸಿಕೊಂಡಾಗ ಸಾಕಷ್ಟು ಅನುಕೂಲ ಆಗುತ್ತೆ. ಈಗ ಈ ಸಾವಯವ ಕೃಷಿನ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳ್ತೀರಾ? ಇವಾಗ ಸಾವಯವ ಕೃಷಿ ಮಾಡೋದ್ರಿಂದ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದರ ಮೂಲಕ ಸುಸ್ಥಿರ ಇಳುವರಿಯನ್ನು ಪಡೆಯಬಹುದು. ಎರಡನೇದಾಗಿ ಪರಿಸರ ಮಾಲಿನ್ಯವನ್ನು ತಡೆಗಟ್ಟಿ ಪರಿಸರದ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳಾದ ಮಣ್ಣು, ಗಾಳಿ, ನೀರು ಮತ್ತು ಪ್ರಾಣಿ ಸಂಕುಲಗಳ ಮೇಲೆ ಆಗುವ ದುಷ್ಪರಿಣಾಮನ ಕಡಿಮೆ ಮಾಡತಕ್ಕಂಥದ್ದು ಹಾಗೂ ಕೃಷಿ ಉತ್ಪಾದಕತೆ ವೆಚ್ಚವನ್ನು ಕಡಿಮೆ ಮಾಡತಕ್ಕಂಥದ್ದು, ನೈಸರ್ಗಿಕ ಸಂಪನ್ಮೂಲ ಮರುಬಳಕೆಯನ್ನು ಹೆಚ್ಚಿಸುವುದು, ಅದರ ಮೂಲಕ ಮುಂದಿನ ಬೆಳೆಗಳಿಗೆ ಸಂಪನ್ಮೂಲವನ್ನು ಸಂರಕ್ಷಣೆ ಮಾಡಿಕೊಳ್ತಕ್ಕಂಥದ್ದು ಹಾಗೂ ಸಾವಯವ ಉತ್ಪಾದನೆಗಳಿಗೆ ಹೊರದೇಶಗಳಿಂದ ಹೆಚ್ಚಿನ ಬೇಡಿಕೆ ಇದ್ದು ರಫ್ತಿನಿಂದ ಉತ್ತಮ ಆದಾಯ ದೊರೆಯುವುದು ಮತ್ತು ಉತ್ತಮ ಗುಣಮಟ್ಟದ ಸಾವಯವ ಆಹಾರವನ್ನು ಉತ್ಪಾದಿಸುವುದು. ಇವತ್ತಿನ ದಿನಗಳಲ್ಲಿ ಆಹಾರ ಎಲ್ಲ ಕೆಮಿಕಲ್ ಬೇಸ್ಡ್ ಆಹಾರನ ಬಳಕೆ ಮಾಡ್ತಾ ಇದೆ. ಇದರಿಂದ ಏನಾಗುತ್ತಂದ್ರೆ ಬೇರೆ ದೇಶಕ್ಕೆ ರಫ್ತು ಮಾಡ್ತಕ್ಕಂಥ ಮಾವಿನ ಹಣ್ಣು ತರಕಾರಿಗಳಿರ್ಬೋದು ಅವೆಲ್ಲ ರಿಜೆಕ್ಟ್ ಆಗಿ ವಾಪಸ್ ಬರ್ತಾ ಇದಾವೆ. ಕಾರಣ ಏನಂದ್ರೆ ಅದರಲ್ಲಿ ಕೆಮಿಕಲ್ ಅಂಶ ಜಾಸ್ತಿ ಇರೋದ್ರಿಂದ ಸಾವಯವ ಅಂಶ ಇರೋದ್ರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಆದ್ರಿಂದ ಈ ಒಂದು ಸಾವಯವ ಕೃಷಿ ಅಳವಡಿಕೊಂಡಿದ್ದೆ ಆದರೆ ರೈತರಿಗೆ ಹೆಚ್ಚಿನ ಆದಾಯನೂ ಬರುತ್ತೆ ಮತ್ತು ಅವರ ಆರ್ಥಿಕ ಪರಿಸ್ಥಿತಿನೂ ಉತ್ತಮವಾಗುತ್ತೆ. ಬೆಳೆ ಒಂದು ಸತತವಾಗಿ ಕೃಷಿ ವ್ಯವಸ್ಥೆಯಲ್ಲಿ ಉತ್ಪಾದನೆಯಾಗುವ ಸಸ್ಯ ಭೂಮಿಗೆ ಒಂದು ಮರುಕಳಿಸುವುದರಿಂದ ಹೊದಿಕೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆಯನ್ನು ಕಾಪಾಡಿಕೊಂಡು ಬರಬಹುದು. ಇದರ ಎಲ್ಲದರಿಂದ ಏನ್ ಮಾಡುತ್ತಂದ್ರೆ ಈ ಪೋಷಕಾಂಶಗಳ ನಿರ್ವಹಣೆ ಮಾಡಬಹುದು. ಇವಾಗ ಒಂದು ಪೋಷಕಾಂಶ ಅಂದ್ರೆ ಸಗಣಿ ಗೊಬ್ಬರದಿಂದ ಒಂದು ಪೋಷಕಾಂಶಗಳು ದೊರೆಯುತ್ತೆ, ಹಸಿರೆಲೆ ಗೊಬ್ಬರದಿಂದ ಪೋಷಕಾಂಶಗಳನ್ನ ದೊರೆಯುತ್ತೆ. ಇದರಲ್ಲಿ ಸಮಗ್ರ ಪೋಷಕಾಂಶ ಇರುತ್ತೆ. ಸಸ್ಯಕ್ಕೆ ಬೇಕಾಗತಕ್ಕಂಥ 16 ಪೋಷಕಾಂಶಗಳು ಇದರಲ್ಲಿ ದೊರೆಯುತ್ತೆ. ಲಘು ಪೋಷಕಾಂಶಗಳು, ಉಪ ಪೋಷಕಾಂಶಗಳು ಮತ್ತೆ ಮುಖ್ಯ ಪೋಷಕಾಂಶಗಳು, ಇದರಲ್ಲಿ ಎಲ್ಲಾ ಅಂಶಗಳು ಇರುತ್ತೆ. ಸಮರ್ಪಕವಾಗಿ ದೊರೆಯುವುದರಿಂದ ಮತ್ತೆ ಸಾವಯವ ರೀತಿಯಲ್ಲಿ ಬೆಳೆಯುವುದರಿಂದ ಗುಣಮಟ್ಟದ ಆಹಾರ ತಯಾರಾಗಕ್ಕೆ ಇದು ಕಾರಣ ಆಗುತ್ತೆ. ಆದ್ರಿಂದ ಇದನ್ನ ಸಾವಯವ ಕೃಷಿ ಅಳವಡಿಸೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ. ನಮ್ಮ ರೈತ ಬಾಂಧವರು ಈ ಸಾವಯವ ಗೊಬ್ಬರನ ಯಾವ ರೀತಿ ತಯಾರು ಮಾಡ್ಕೋಬಹುದು ಮತ್ತೆ ಯಾವ ರೀತಿ ಬಳಸಬಹುದು ಅಂತ ಹೇಳ್ತೀರಾ? ಮುಖ್ಯವಾಗಿ ಸಾವಯವ ಗೊಬ್ಬರದಲ್ಲಿ ಇದನ್ನ ಕಾಂಪೋಸ್ಟ್ ಗೊಬ್ಬರನ ಮಾಡ್ಕೋಬಹುದು. ಸಗಣಿನಲ್ಲಿ ಇವಾಗ 10 ಅಡಿ 10 ಅಡಿ ಒಂದು ಗುಂಡಿನ ತೆಗೆದುಬಿಟ್ಟು ಅದರಲ್ಲಿ ಲೇಯರ್ ಬೈ ಲೇಯರ್ ಈ ಅವರಲ್ಲಿ ಬರ್ತಕ್ಕಂಥ ತ್ಯಾಜ್ಯ ಇರುತ್ತಲ್ಲ, ಸಗಣಿ ಗೊಬ್ಬರ ಜೊತೆ ತ್ಯಾಜ್ಯಗಳನ್ನು ಹಾಕಿ ಲೇಯರ್ ಬೈ ಲೇಯರ್ ಹಾಕ್ಬಿಟ್ಟು ಗುಂಡಿನಲ್ಲಿ ಅದನ್ನ ಕೊನೆಯ ಹಂತದಲ್ಲಿ ಮಣ್ಣಿನಿಂದ ಮುಚ್ಚಿ ಅದನ್ನ ಗಾಳಿ ಆಡದಂಗೆ ಮುಚ್ಚಿಬಿಟ್ರೆ ಅದು ಗಂಜಲ ಇರ್ತದೆ, ಸಗಣಿ ಇರ್ತದೆ, ತ್ಯಾಜ್ಯಗಳಿರ್ತವೆ, ಇದನ್ನೆಲ್ಲ ಮುಚ್ಚೋದ್ರಿಂದ ಗೊಬ್ಬರ ಕಳೆದ್ಬಿಟ್ಟು ಒಂದು ಕಾಂಪೋಸ್ಟ್ ಗೊಬ್ಬರ ತಯಾರಾಗುತ್ತೆ. ಇದರಲ್ಲಿ ಎಲ್ಲ ಸಾವಯವ ಅಂಶಗಳು ಈ ಗೊಬ್ಬರದಲ್ಲಿ 16 ಪೋಷಕಾಂಶಗಳು ಇರುತ್ತೆ. ಇದನ್ನು ಬಳಕೆ ಮಾಡೋದ್ರಿಂದ ಗಣನೀಯವಾಗಿ ರೈತರಿಗೆ ಒಂದು ಮಣ್ಣಿನ ಆರೋಗ್ಯ ಸುಧಾರಿಸುವುದರ ಜೊತೆಗೆ ಫಲವತ್ತತೆ ಹೆಚ್ಚಿ ಇಳುವರಿನಲ್ಲಿ ಗಣನೀಯ ಇಳುವರಿ ಕಂಡು ಬಂದಿರುತ್ತೆ. ಅದ್ರ ಜೊತೆಗೆ ಎರೆಹುಳು ಗೊಬ್ಬರ ಅಂತ ಇದೆ, ಅದನ್ನ ಈ ಎರೆಹುಳುವಿನ ಗೊಬ್ಬರನ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಮಣ್ಣಿನಲ್ಲಿ ನೀರಿನಂಶ ಹಿಡಿದಿರತಕ್ಕಂತ ಶಕ್ತಿ ಇರುತ್ತೆ, ಎಲ್ಲಾ ಪೋಷಕಾಂಶಗಳು ಇರುತ್ತೆ, ಎರೆಹುಳು ಗೊಬ್ಬರನ ಬಳಕೆ ಮಾಡ್ಕೊಳ್ಬೇಕು. ಅದೇ ರೀತಿ ಹಸಿರೆಲೆ ಗೊಬ್ಬರಗಳು, ಇವಾಗ ವಂಗಿ ಆಗಿರ್ಬೋದು, ಬೇವು ಆಗಿರ್ಬೋದು, ತಂಕಟಿ ಆಗಿರ್ಬೋದು, ಹಿಂಗೆ ಹಸಿರೆಲೆ ಗೊಬ್ಬರಗಳನ್ನ ಬಳಕೆ ಮಾಡೋದ್ರಿಂದ ಅದರಲ್ಲಿ ಸಾರಜನಕ ಅಂಶ ಇದ್ದು ಸಾರಜನಕ ಅಂಶ ಸ್ಥಿರೀಕರಣಗೊಂಡು ಸಸ್ಯಗಳಿಗೆ ಪೋಷಕಾಂಶಗಳನ್ನು ಒದಗಿಸಿಕೊಡುತ್ತದೆ. ಆದ್ರಿಂದ ಇದನ್ನು ಬಳಕೆ ಮಾಡ್ಕೋಬಹುದು. ಅದ್ರ ಜೊತೆಗೆ ಬೆಳೆಗಳಲ್ಲಿ ಅಂತರ್ ಬೆಳೆ ಆಗ್ತಕ್ಕಂಥದ್ದು, ಅಕಡಿ ಬೆಳೆಗಳನ್ನ ಮಾಡ್ತಕ್ಕಂಥದ್ದು, ಉದಾಹರಣೆ ಶೇಂಗಾದಲ್ಲಿ ತೊಗರಿ ಆಗ್ತಕ್ಕಂಥದ್ದು, ಅದರಲ್ಲಿ ತೊಗರಿನಲ್ಲಿ ಎಲೆಗಳು ಅಲ್ಲೇ ಉದುರ್ಬಿಟ್ಟು ಅಲ್ಲೇ ಗೊಬ್ಬರ ಆಗುತ್ತೆ, ಸಾವಯವ ಅಂಶ ಅದಕ್ಕೆ ಪ್ರೋಟೀನ್ ಕಂಟೆಂಟ್ ಇರುತ್ತೆ, ಅದರಿಂದ ಗೊಬ್ಬರದ ಇರುತ್ತೆ. ಅದೇ ರೀತಿ ತೊಗರಿನಲ್ಲಿ ಅಲಸಂದೆ ಆಗ್ತಕ್ಕಂಥದ್ದು, ಮತ್ತೆ ಶೇಂಗಾದಲ್ಲಿ ಅಲಸಂದೆ ಮಾಡ್ತಕ್ಕಂಥದ್ದು, ಮತ್ತೆ ಶೇಂಗಾದಲ್ಲಿ ಔಡ್ಲ ಮಾಡ್ತಕ್ಕಂಥದ್ದು, ಹಿಂಗೆ ಅಂತರ ಬೆಳೆ ಮಾಡೋದ್ರಿಂದ ಸಾವಯವ ಅಂಶ ಸಾವಯವ ಇಂಗಾಲ ಜಾಸ್ತಿ ಆಗಿಬಿಟ್ಟು ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ಬೆಳೆ ಒಂದು ಇಳುವರಿ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ. ಈ ತರ ಕಾಂಪೋಸ್ಟ್ ಗೊಬ್ಬರ ನಮ್ಮ ಒಂದಷ್ಟು ಕೃಷಿ ತ್ಯಾಜ್ಯಗಳನ್ನ ಉತ್ಪಾದನೆ ಮಾಡ್ಕೋಬಹುದು. ರೈತರು ಕೃಷಿ ತ್ಯಾಜ್ಯಗಳನ್ನ ರೋಡಿನ ಪಕ್ಕ ಕಾಣ ಮಾಡ್ತಾರೆ, ಅಲ್ಲೇ ತ್ಯಾಜ್ಯಗಳನ್ನ ಬಿಟ್ಟು ಬರ್ತಾರೆ, ಇಲ್ಲ ಬೆಂಕಿ ಹಾಕಿ ಸುಡ್ತಾರೆ. ಈ ತರ ಮಾಡೋದ್ರಿಂದ ಸಾಕಷ್ಟು ರೈತರಿಗೆ ನಷ್ಟ ಆಗುತ್ತೆ ಅಂತೀರಾ? ಹೌದು, ಇದರಿಂದ ನಷ್ಟ ಆಗುತ್ತೆ. ಈ ಕೃಷಿ ತ್ಯಾಜ್ಯಗಳಿಂದಲೇ ಕೆಲವು ಸಸ್ಯಜನ್ಯ ಕೀಟನಾಶಕಗಳನ್ನು ತಯಾರು ಮಾಡಬಹುದು. ಉದಾಹರಣೆ ಪಂಚಗವ್ಯ ಅಂತ ಮಾಡ್ತಾರೆ, ಬೇವಿನ ಕಷಾಯ ಅಂತ ಮಾಡ್ತಾರೆ. ನಮ್ಮಲ್ಲಿ ಇರ್ತಕ್ಕಂಥ ಏನು ಕಹಿಯಾದ ಈ ಲಕ್ಕಿ ಗಿಡ ಇರ್ತದೆ, ಕಳ್ಳಿ ಇರ್ತದೆ, ಇವನ್ನೆಲ್ಲ ಉಪಯೋಗಿಸಿ ಔಷಧಿಗಳನ್ನು ತಯಾರು ಮಾಡಿ ನಾವು ಸಿಂಪರಣೆ ಮಾಡೋದ್ರಿಂದ ತ್ಯಾಜ್ಯಗಳನ್ನೇ, ಇವಾಗ ಕಾಂಗ್ರೆಸ್ ಗಿಡ ಬರುತ್ತೆ, ಇದನ್ನೆಲ್ಲ ಒಂದು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅದನ್ನೇ ಒಂದು ಕಹಿಯಾದ ಗಿಡ ಇರ್ತದೆ, ಅದು ರೋಗ ನಿರೋಧಕ ಶಕ್ತಿ ಬೇವಿನಲ್ಲೂ ಇರ್ತದೆ. ಈ ಎಲ್ಲ ಗಿಡಗಳನ್ನು ಉಪಯೋಗಿಸ್ಕೊಂಡು ನಾವು ಸಸ್ಯಜನ್ಯ ಕೀಟನಾಶಕಗಳನ್ನು ತಯಾರು ಮಾಡಿ ಸಿಂಪರಣೆ ಮಾಡೋದ್ರಿಂದ ಕೀಟಗಳು ಮತ್ತು ರೋಗಗಳ ಹತೋಟಿನೂ ಮಾಡಬಹುದು. ಮಾಡೋದ್ರಿಂದ ರೈತನಿಗೆ ಒಂದು ಕೀಟರೋಗ ಹತೋಟಿ ಆದಂಗಾಗುತ್ತೆ, ಸಾವಯವ ಕೃಷಿಯಿಂದ ಅವನ ಮಣ್ಣಿನ ಫಲವತ್ತತೆ ಹೆಚ್ಚಾದಂಗಾಗುತ್ತೆ, ಮತ್ತೆ ಮಾನವನಿಗೆ ಒಳ್ಳೆ ಆಹಾರ ಸಿಕ್ಕಂಗಾಗುತ್ತೆ. ಈ ಎಲ್ಲ ಮೂಲ ಕಾರಣಗಳಿಂದ ಉತ್ಪಾದಕತೆಯನ್ನು ಹೆಚ್ಚಿಸಿ ಒಳ್ಳೆ ಆರೋಗ್ಯವನ್ನು ಕಾಪಾಡಿಕೊಂಡು ಮಾನವ ಸಂಕುಲವನ್ನು ಕಾಪಾಡಬಹುದು ಈ ಒಂದು ಸಾವಯವ ಕೃಷಿಯಿಂದ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಈ ಸಾವಯವ ಕೃಷಿ ಅಳವಡಿಸಿಕೊಂಡ್ರೆ ಇಳುವರಿ ಹೆಚ್ಚಾಗಿ ಬರುವ ಸಾಧ್ಯತೆ ಇದೆಯಾ ಅಂತೀರಾ? ಹೌದು, ಇದೆ. ಇದು ಗಣನೀಯವಾಗಿ ಇವಾಗ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿದ್ದಾರೆ, ಬಳಕೆ ಮಾಡ್ತಾ ಅದೇನಂದ್ರೆ ಇಳುವರಿನಲ್ಲಿ ಹೆಚ್ಚಿಗೆ ಆಗುತ್ತೆ. ಆದ್ರೆ ಒಂದು ಹಂತ ತಲುಪಿದ ಮೇಲೆ ಒಂದು ರಾಸಾಯನಿಕ ಮಣ್ಣಿನ ಫಲವತ್ತತೆ ಹಾಳಾಗಿ ಮಣ್ಣಿನ ಗುಣಧರ್ಮಗಳು ಹಾಳಾಗಿ ಅಲ್ಲಿ ಒಂದು ಕ್ಷೀಣಿಸಿ ಮಣ್ಣಿನ ಫಲವತ್ತತೆ ಹಾಳಾದ್ಮೇಲೆ ಇಳುವರಿ ಕಡಿಮೆ ಆಗುತ್ತೆ. ಆದ್ರೆ ನೀವು ಸಾವಯವ ಕೃಷಿಯಲ್ಲಿ ಆ ತರ ಆಗೋದಿಲ್ಲ. ಗಣನೀಯವಾಗಿ ಅದನ್ನ ಬಳಕೆ ಮಾಡ್ತಾ ಎಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ, ಮತ್ತೆ ಕೆಮಿಕಲ್ ಅಂಶನೇ ಇರಲ್ಲ ಇದರಲ್ಲಿ. ಸಾವಯವ ಇರೋದ್ರಿಂದ ಮಣ್ಣಿನ ಆರೋಗ್ಯ ಮತ್ತು ಪ್ರಾಣಿ ಸಂಕುಲಗಳ ಆರೋಗ್ಯ ಮತ್ತು ಸಸ್ಯ ಸಂಕುಲಗಳ ಆರೋಗ್ಯ ಉತ್ತಮವಾಗಿ ಗುಣಮಟ್ಟವಾಗಿದ್ದು ಸದೃಢತೆಯಿಂದ ನಮ್ಮ ದೇಶಕ್ಕೆ ಬೆನ್ನೆಲುಬಾಗಿ ಮತ್ತು ಆರ್ಥಿಕತೆಯನ್ನು ಎದುರಿಸಬಹುದು. ಇದರಂದ್ರೆ ನಿಧಾನಕ್ಕೆ ಗ್ರಾಜುಯಲ್ ಆಗಿ ಇದು ಇಂಪ್ರೂವ್ ಮಾಡ್ತಾ ಇಳುವರಿನಲ್ಲಿ ಒಂದು ಗಣನೀಯವಾದ ಸುಸ್ಥಿರತೆಯನ್ನು ಕಾಪಾಡಬಹುದು. ಈಗ ಪ್ರಾರಂಭದಲ್ಲಿ ಇಳುವರಿ ಕಡಿಮೆ ಆದ್ರೂ ನೀವು ಹೇಳ್ದಂಗೆ ಗಣನೀಯವಾಗಿ ವರ್ಷ ವರ್ಷ ನಾವು ಹೆಚ್ಚು ಸಾವಯವ ಗೊಬ್ಬರಗಳನ್ನು ಬಳಸ್ತಾ ಹೋದಾಗ ಇಳುವರಿ ತಾನಾಗಿ ಹೆಚ್ಚಾಗುತ್ತೆ. ಆದ್ರೂ ನಮ್ಮ ರೈತರಲ್ಲಿ ಮನೋಭಾವನೆ ಏನಿದೆ ಅಂದ್ರೆ ನಾವು ರಾಸಾಯನಿಕ ಕೊಟ್ಟರೆ ಮಾತ್ರ, ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ್ರೆ ಮಾತ್ರ, ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿದ್ರೆ ಮಾತ್ರ ಹೆಚ್ಚಿನ ಇಳುವರಿ ತಾಣಲಿಕ್ಕೆ ಸಾಧ್ಯ, ಬೆಳೆ ಬರ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಇದೆ. ಅಂತ ರೈತ ಬಂದವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ನಮ್ಮ ಇದರಲ್ಲಿ ಯಾವುದೇ ಪದಾರ್ಥ ಆಗಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಬೆಳೆದಂತಹ ಪದಾರ್ಥಗಳಲ್ಲಿ ಶೇಷ ಅಂಶಗಳು, ರಾಸಾಯನಿಕ ಅಂಶಗಳು ಒಳಗೊಂಡಿರುತ್ತೆ. ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದನ್ನು ನಾವು ಕೊಡ್ಲಿಕ್ಕೆ ಹೋದಾಗ ಅವರು ಅದನ್ನು ಪರೀಕ್ಷೆಗೆ ಒಳಪಡಿಸ್ತಾರೆ. ಇದನ್ನು ರಾಸಾಯನಿಕ ಅಂಶ ಇದರಲ್ಲಿ ಇದೆ ಅಂತ ಗೊತ್ತಾದರೆ, ನಾವು ಉತ್ಪಾದನೆಯಲ್ಲಿ ಉತ್ಪಾದಕತೆಯಲ್ಲಿ ಇದೆ ಅಂತ ಗೊತ್ತಾದರೆ ಅದನ್ನು ಅವರು ತಿರಸ್ಕರಿಸ್ತಾರೆ. ಆದ್ರಿಂದ ರೈತನಿಗೆ ನಷ್ಟ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಸಾಗಾಣಿಕೆ ವೆಚ್ಚ ನಷ್ಟ ಆಗುತ್ತೆ, ಮತ್ತೆ ಅವ್ನಿಗೆ ಏನಂದ್ರೆ ಕೊನೆಗೆ ಎಷ್ಟು ಬೆಲೆಗೆ ಕೊಳ್ತಾರೋ ಅಷ್ಟು ಬೆಲೆಗೆ ಕೊಟ್ಟು ಬಂದ್ಬಿಡೋಣ ಅಂತ, ಮತ್ತೆ ಅದನ್ನ ಅವರು ತಿರಸ್ಕಾರ ಮಾಡೋದ್ರಿಂದ ರೈತನಿಗೆ ನಷ್ಟ ಉಂಟಾಗುತ್ತೆ. ಸಾವಯವ ಅಂಶ ಇರೋದ್ರಿಂದ ಅವನಿಗೆ ಅದರಲ್ಲಿ ಈ ಯಾಕೆ ಸಾವಯವ ಅಂಶ ಬೇಕಂದ್ರೆ, ಇವತ್ತು ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ 80 ವರ್ಷ ಬದುಕನು, ಇವತ್ತು 60-50 ವರ್ಷಕ್ಕೆ ಮನುಷ್ಯನ ಆಯುಷ್ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಇದೆಲ್ಲ ಕೆಮಿಕಲ್ ರಾಸಾಯನಿಕಗಳು, ರಾಸಾಯನಿಕಗಳ ಒಂದು ಶೇಷ ಅಂಶ ರೈತನ ಉತ್ಪಾದನೆ ಮಾಡಿದಂತಹ ಹಣ್ಣು ತರಕಾರಿ ಅವ ದವಸ ಧಾನ್ಯಗಳು ಇರೋದ್ರಿಂದ ಆ ದವಸ ಧಾನ್ಯಗಳನ್ನು ತಿಂದಂತ ಮನುಷ್ಯನ ಆಹಾರ ಕ್ಷೀಣಿಸುತ್ತ ಅವನ ದುಷ್ಪರಿಣಾಮ ಬೀರಿ ಅಂಗವೈಕಲ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯಕ್ಕೆ ಈಡಾಗ್ತಕ್ಕಂಥದ್ದು ಈ ಒಂದು ಪರಿಣಾಮ ಬೀರಿಬಿಟ್ಟು ಇದು ಅವನಿಗೆ ಲೈಫ್ ಸ್ಪ್ಯಾನ್ ಅವನಿಗೇನೇನಿಲ್ಲ, ಜೀವಿತಾವಧಿ ಕಡಿಮೆ ಆಗ್ತಾ ಇದೆ. ಅದರಿಂದ ಗುಣಮಟ್ಟದ ಆಹಾರ ಬೆಳಿಬೇಕಂದ್ರೆ ಸಾವಯವ ಕೃಷಿಗೆ ರೈತರು ಮಾರು ಹೋಗ್ಲೇಬೇಕು. ಈಗ ಸಾವಯವ ಕೃಷಿಗೆ ರೈತರು ಒತ್ತು ಕೊಡಬೇಕು ಅಂತ ಹೇಳ್ತೀರಾ, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಇಲಾಖೆಯಿಂದ ರೈತರಿಗೆ ಯಾವ ರೀತಿ ಅರಿವು ಮೂಡಿಸ್ತಾ ಇದ್ರಾ? ಇವಾಗ ನಾವು ಕೆಲವು ನೀಡ್ ಬೇಸ್ಡ್ ಟ್ರೈನಿಂಗ್ ಅಂತ ಹೇಳಿದ್ರು, ಅಂದ್ರೆ ಅವನಿಗೆ ಸಾವಯವ ಕೃಷಿನಲ್ಲಿ ಯಾವ ಬೆಳೆ ಮೇಲೆ ಯಾವ ರೀತಿ ಮಾಡ್ಕೊಳ್ಬೇಕಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕೆವಿಕೆ ಇದೆ, ಬಬ್ಬೂರ್ ಫಾರಂ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಒಂದು ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳ ಮೂಲಕ ಅವರಿಗೆ ಸಾವಯವ ಕೃಷಿ ಬಗ್ಗೆ ತರಬೇತಿಯನ್ನು ಕೊಡಿಸ್ತೀವಿ. ಅದೇ ರೀತಿ ನಾವು ಹೊರಗಡೆ ತಗೊಂಡೋಗಿ ಪ್ರಗತಿಪರ ರೈತರು ಸಾವಯವ ಕೃಷಿಯಿಂದ ಬೆಳೆದು ಹಣ್ಣು ತರಕಾರಿಗಳನ್ನ ಅವನ ಯಶಸ್ಸು ಕಂಡಂತ ರೈತರ ಜೊತೆಗೆ ಸಂಪರ್ಕ ಇಟ್ಕೊಂಡು ಅವನಲ್ಲಿ ಕರೆದುಕೊಂಡು ಹೋಗ್ಬಿಟ್ಟು ಅವನ ಮುಖಾಂತರ ಇವರಿಗೆ ಒಂದು ಕಾನ್ವರ್ಸೇಷನ್ ಮಾಡಿಸ್ತೀವಿ. ಆಗ ಅವರಿಗೆ ಸಾವಯವ ಕೃಷಿನಲ್ಲಿ ಯಾರು ಯಶಸ್ವಿ ಆಗಿದ್ದಾರೆ ಅಂತ ರೈತನ ಮುಖಾಂತರ ಕರ್ಕೊಂಡೋಗಿ ತೋರಿಸ್ತೀವಿ. ಮತ್ತೆ ತಾವು ತಮ್ಮ ಸಾವಯವ ಕೃಷಿನಲ್ಲಿ ಅದನ್ನ ನೋಡಿ ಕಲಿ ಮಾಡಿ ಕಲಿ ಅಂತ ಹೇಳ್ಬಿಟ್ಟು ಕೆಲವು ತೋಟಗಾರಿಕಾ ರೈತರ ಜಮೀನುಗಳಿಗೆ ಕರ್ಕೊಂಡು ಹೋಗ್ತೀವಿ. ಹಿಂಗೆ ಕರ್ಕೊಂಡೋಗಿ ಅವನು ಅದರಲ್ಲಿ ಸಾವಯವ ಕೃಷಿನಲ್ಲಿ ಏನು ಅಭಿವೃದ್ಧಿ ಹೊಂದಿದ್ದಾನೆ ಅಂತಕ್ಕಂಥದ್ದು ತೋರಿಸಿ ರೈತರಿಗೆ ಮನವರಿಕೆ ಮಾಡ್ತೀವಿ. ಅವರು ತಮ್ಮ ಜಮೀನಲ್ಲಿ ಅಳವಡಿಸಿಕೊಂಡು ಪ್ರೇರೇಪಿತರಾಗಿ ಆ ಸಾವಯವ ಕೃಷಿ ಕಡೆ ವಾಲಲಿಕ್ಕೆ ಒಂದು ಸಹಾಯ ಆಗ್ತಾ ಇದೆ. ಕೆಲವು ರೈತರು ಈಗ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗೆ ಮಾರು ಹೋಗ್ತಾ ಇದ್ದಾರೆ. ಯಾಕಂದ್ರೆ ಹಳೆ ಒಂದು ರಾಸಾಯನಿಕ ಪದ್ಧತಿಗಳಿಂದ ಅವ್ರಿಗೂ ಗೊತ್ತಾಗಿದೆ ಗುಣಧರ್ಮ ಹಾಳಾಗಿ ಮಣ್ಣಿನ ಗುಣಧರ್ಮ ಫಲವತ್ತತೆ ಕ್ಷೀಣಿಸಿ ಇವಾಗ ಇಳುವರಿನಲ್ಲೂ ಕುಂಠಿತ ಆಗ್ತಾ ಇದೆ. ಆದ್ರಿಂದ ಸಾವಯವ ಕೃಷಿಗೆ ಮಾರೋದ್ರೆ ನಿಧಾನ ಮಣ್ಣಿನ ಗುಣಧರ್ಮ ಮತ್ತು ಫಲವತ್ತತೆ ಹೆಚ್ಚಿಸ್ಬಿಟ್ಟು ಕೃಷಿನಲ್ಲಿ ಒಂದು ಸುಸ್ಥಿರ ಕೃಷಿಯನ್ನು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಆರ್ಥಿಕತೆಯನ್ನು ಉತ್ತಮವಾಗುತ್ತೆ ಅಂತ ಹೇಳ್ಬಿಟ್ಟು ರೈತರು ಮನಗಂಡಿದ್ದಾರೆ. ಆದ್ರಿಂದ ರೈತ ಬಾಂಧವರೆಲ್ಲರೂ ಸಾವಯವ ಕೃಷಿ ಕಡೆ ವಾಲ್ಬಿಟ್ಟು ಅದನ್ನ ಮಾಡಿದ್ದೆ ಆದರೆ ಮುಂದಿನ ದಿನಮಾನಗಳಲ್ಲಿ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗುತ್ತೆ, ಬೆಳೆದ ಬೆಳೆಗೆ ಉತ್ತಮ ಒಂದು ಹಣ ಗಳಿಸಬಹುದು. ಆದ್ರಿಂದ ದಯವಿಟ್ಟು ರೈತರು ಸಾವಯವ ಕೃಷಿ ಕಡೆ ವಾಲ್ರಿ, ತಮ್ಮ ಜೀವನವನ್ನು ಉತ್ತಮಗೊಳಿಸ್ಕೊಳ್ರಿ, ಪರಿಸರ ಸ್ನೇಹಿಯಾಗಿ ಇರಲಿಕ್ಕೆ ಸಹಾಯವಾಗುತ್ತೆ. ಮತ್ತೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ಇದು ಅನುಕೂಲ ಆಗುತ್ತೆ, ಇಲ್ಲದಂದ್ರೆ ಮಾರಕವಾಗ್ಬಿಡುತ್ತೆ. ಬರೀ ನಮ್ಮಲ್ಲಿರ್ತಕ್ಕಂತ ಏನು ರಾಸಾಯನಿಕ ಕೀಟನಾಶಕಗಳು ಬೆಳೆದಂತ ಅವಶೇಷಗಳು ಉಂಡಂತ ಆಹಾರ ನಾವು ಉತ್ಪಾದನೆ ಮಾಡಿದ್ರೆ ನಾವು ತಿಂದ್ಬಿಟ್ಟು ಮುಂದೆ ಬರ್ತಕ್ಕಂಥ ಪೀಳಿಗೆಯಲ್ಲೂ ಅವ್ರಿಗೂ ಅಂಗವೈಫಲ್ಯಗಳು ಉಂಟಾಗ್ತಕ್ಕಂಥದ್ದು ಈ ತರ ಆಗುತ್ತೆ. ಆದ್ರಿಂದ ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಬಿಟ್ಟು ಸಾವಯವ ಕೃಷಿಯನ್ನು ಅಳವಡಿಸ್ಕೊಂಡು ತಮ್ಮ ಒಂದು ಸಮಾಜನ ಕಾಪಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಇಷ್ಟೊಂದೆಲ್ಲ ಸಾವಯವ ಕೃಷಿಯಿಂದ ಅನುಕೂಲಗಳಿದಾವೆ ಅಂತ ಹೇಳ್ತಾ ಇದ್ದೀರಾ, ಆದ್ರೂ ಈ ರೈತರು ಯಾಕೆ ಇನ್ನು ಹೆಚ್ಚು ಹೆಚ್ಚು ರಾಸಾಯನಿಕನೇ ಬಳಸ್ತಿದ್ದಾರೆ, ಯಾಕೆ ಸಾವಯವ ಕೃಷಿ ಕಡೆಗೆ ಹೆಚ್ಚು ಒಲವು ತೋರಿಸ್ತಿಲ್ಲ ಅನ್ಸುತ್ತೆ? ಇದು ಕಾರಣ ಏನಂದ್ರೆ ಇವಾಗ ಸಾವಯವ ಕೃಷಿ ಕಡೆ ಯಾಕೆ ಹೆಚ್ಚು ಒಲವು ತೋರಿಸ್ತಾ ಇಲ್ಲ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಬೆಳೆಯುತ್ತಾ ಇರತಕ್ಕಂತ ಜನಸಂಖ್ಯೆಗೆ ಅನುಗುಣವಾಗಿ ಆಹಾರ ಉತ್ಪಾದನೆ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ಈ ಸಾವಯವ ಕೃಷಿಯಿಂದ ಆಗ್ತಾ ಇಲ್ಲ. ಹಿಂದೆ ಏನು ಗ್ರೀನ್ ರೆವಲ್ಯೂಷನ್ ಆದಾಗ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡಿ ಹಿಂದೆ ಅಮೆರಿಕದಿಂದ ನಾವು ಗೋಧಿನ ಆಮದು ಮಾಡ್ಕೊಂಡು ಅದನ್ನ ಬಳಕೆ ಮಾಡ್ತಿದ್ವಿ. ಯಾಕಂದ್ರೆ ನಮ್ಮಲ್ಲಿ ಜನಸಂಖ್ಯೆ ಪ್ರಮಾಣಕ್ಕೆ ತಕ್ಕಂತೆ ಆಹಾರ ಉತ್ಪಾದನೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅದನ್ನ ಮನಗಂಡಂತ ನಮ್ಮ ಒಂದು ವಿಜ್ಞಾನಿಗಳ ತಂಡ ಏನ್ ಮಾಡ್ತು, ಗ್ರೀನ್ ರೆವಲ್ಯೂಷನ್ ಅಂತ ಮಾಡಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡ್ಕೊಂಡು ಏನಂದ್ರೆ ಇಳುವರಿನಲ್ಲಿ ಗಣನೀಯವಾಗಿ ಹೆಚ್ಚಳ ಆಯ್ತು. ಅದರಿಂದ ಆದ್ರೆ ಹೆಚ್ಚಳ ಆಗ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ರೈತರಿಗೆ ಆದಾಯ ಆಗ್ತಾ ಹೋಯ್ತು. ಆದಾಯ ಆಗ್ತಾ ಅದು ಗಣನೀಯವಾಗಿ ದಿನೇ ರಾಸಾಯನಿಕಗಳನ್ನ ಕೆಮಿಕಲ್ಗಳನ್ನ ಬಳಕೆ ಮಾಡಿ ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹೆಚ್ಚಿನ ಉತ್ಪಾದನೆ ಆಗತಕ್ಕಂತ ರೈತರಿಗೆ ಮನಗಂಡ್ರು. ಆಮೇಲೆ ಬರ್ತಾ ಇದು ಒಂದು ಪ್ರಸ್ತುತ ದಿನಗಳು ಏನೇನಾಗುತ್ತೆ ಅಂದ್ರೆ ಅದು ಹೆಚ್ಚು ಬಳಕೆ ಮಾಡಿದಂಗೆಲ್ಲ ಭೂಮಿಯ ಒಂದು ಗುಣಧರ್ಮಗಳು ಒಂದು ಫಲವತ್ತತೆ ಕ್ಷೀಣಿಸಿ ಅದರ ಇಳುವರಿನಲ್ಲಿ ದುಷ್ಪರಿಣಾಮ ಬೀರಕ್ಕೆ ಶುರು ಮಾಡ್ತು. ಅದರಿಂದ ಈ ರೈತರು ಆಸೆ ಏನು, ಇವಾಗ ಇಳುವರಿ ಜಾಸ್ತಿ ಬಂತಪ್ಪ, ಇವಾಗ ಸಾವಯವ ಗೊಬ್ಬರದಿಂದ ಇಳುವರಿ ಜಾಸ್ತಿ ಬರಲ್ಲ ಅಂತ ಒಂದು ಮನಗಂಡ್ರು. ಆಗ ಹೋದಾಗ ಒಂದು ಲೆವೆಲ್ ಹೋಗೋವರೆಗೂ ಅವರು ಹಣ ಗಳಿಕೆ ಮಾಡ್ತಾ ಹೋದ್ರು. ಭೂಮಿಯ ಒಂದು ಫಲವತ್ತತೆ ಕ್ಷೀಣಿಸಿ ಬರ್ಡ್ ಆಗ್ಬಿಡ್ತು. ಭೂಮಿ ಬರ್ಡ್ ಆದಾಗ ಏನಾಯ್ತು, ಯಾವ ಬೆಳೆ ಹಾಕಿದ್ರು ಅದು ಎಷ್ಟೇ ರಾಸಾಯನಿಕಗಳನ್ನು ಗೊಬ್ಬರಗಳನ್ನು ನಾವು ಅದರಲ್ಲಿ ಹಾಕ್ದಾಗ್ಲೂ ಇಳುವರಿನಲ್ಲಿ ರೋಗ ಕೀಟಬಾಧೆ ಇದೆಲ್ಲ ಆಗಿ ಒಂದು ಉತ್ಪಾದನೆಯಲ್ಲಿ ಕಡಿಮೆ ಆಯ್ತು. ಅವಾಗ ಇದನ್ನು ಮನಗಂಡಂತ ರೈತರು ಏನ್ ಮಾಡಿದ್ರು, ಓ ಇದನ್ನ ಮಣ್ಣಿನ ಗುಣಧರ್ಮವನ್ನು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಕೊಂಡ್ರೆ ಮಾತ್ರ ನಾವು ಸುಸ್ಥಿರ ಕೃಷಿಯನ್ನು ಮಾಡಿ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳಕ್ಕೆ ಆಗುತ್ತೆ, ಈ ಬೇರೆ ಮಾರ್ಗನೇ ಇಲ್ಲ ಅಂತ ಮನಗಂಡ್ಬಿಟ್ಟು ಅದಕ್ಕೆ ಒಂದು ಏನು ಲಾಭ ಗಳಿಕೆಗೆ ಆಸೆ ಪಟ್ಟು ಹೋದ್ರಲ್ಲ ಅದನ್ನ ಇವ್ರು ಮನಗಂಡ್ರು. ಕೊನೆಗೆ ಅದು ಏನು ಬರಡು ಭೂಮಿ ಆಗ್ಬಿಟ್ಟು ಏನು ಬೆಳೆದಂಗಾದಾಗ ಏನಾಗುತ್ತೆ ಅಂದ್ರೆ ಜನ ವಲಸೆ ಹೋಗಕ್ ಸ್ಟಾರ್ಟ್ ಮಾಡ್ತಾರೆ. ಏನು ಬೆಳೀಲಿಲ್ಲ ಅಂದಾಗ ಬೇರೆ ವೃತ್ತಿನ ಅವಲಂಬಿಸ್ತಾರೆ. ಅವಾಗ ಆಹಾರ ಭದ್ರತೆ ಕೊಡೋರು ಯಾರು ಇದಕ್ಕೆ ದೇಶಕ್ಕೆ? ರೈತನೇ ಇದು ಆಹಾರ ಭದ್ರತೆ ಕೊಡೋಣ. ಆದ್ರಿಂದ ಏನ್ ಮಾಡ್ಬಿಟ್ರು ರೈತರು ಇದನ್ನೆಲ್ಲ ನೋಡಿದಂತ ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಕೃಷಿ ಇಲಾಖೆ ಮತ್ತು ಆತ್ಮ ಯೋಜನೆ ಸಿಬ್ಬಂದಿಗಳು ಇದನ್ನೆಲ್ಲ ಮನಗೊಂಡ್ಬಿಟ್ಟು ರೈತರಿಗೆ ಒಂದು ಮನವರಿಕೆ ಮಾಡಿದ್ರು. ನೋಡ್ರಿ ಈ ಒಂದು ಏನು ರಾಸಾಯನಿಕಗಳನ್ನ ಬಳಕೆ ಮಾಡಿದ್ರೆ ಮಣ್ಣಿನ ಫಲವತ್ತತೆ ಹಾಳಾಗಿದೆ. ಇದು ಮಣ್ಣನ್ನ ಪರೀಕ್ಷೆ ಮಾಡಿಸಿದಾಗ ಇದು ಮಣ್ಣಿನಲ್ಲಿ ಬಹಳ ಅಂಶ ರಾಸಾಯನಿಕನೇ ಅಂಶ ಕೂಡಿರೋದ್ರಿಂದ ಮತ್ತೆ ಎಲ್ಲ ಏನು ಒಂದು ಸಸ್ಯಕ್ಕೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳು ಇಲ್ಲದ್ರೆ ಇರೋದ್ರಿಂದ ಬೆಳವಣಿಗೆ ಮತ್ತು ಇಳುವರಿನಲ್ಲಿ ಕುಂಠಿತ ಆಗ್ತಾ ಇದೆ. ದಯವಿಟ್ಟು ಇದರಲ್ಲಿ ಸಾವಯವ ಕೃಷಿಗೆ ಹೋಗಿ. ಯಾಕೆ ಹೋಗಬೇಕಂದ್ರೆ ಸಾವಯವ ಇದರಲ್ಲಿ 16 ಪೋಷಕಾಂಶಗಳು ಇರ್ತವೆ. ಸಸ್ಯಕ್ಕೆ ಪೂರಕವಾದ ಪೋಷಕಾಂಶಗಳು ಇರುವುದರಿಂದ ಮತ್ತೆ ಇದು ಯಾವುದು ಎಫೆಕ್ಟ್ ಇಲ್ಲ. ಇದು ಅಂದ್ರೆ ಆಹಾರ ಭದ್ರತೆ ಕಾಪಾಡ್ಕೊಳ್ಬೇಕಾದ್ರೆ ಸಾವಯವ ಕೃಷಿ ಹೋಗ್ಲೇಬೇಕು, ಬೆಳೆಯಲೇಬೇಕು. ಮತ್ತೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಒಂದು ಆರೋಗ್ಯ ಕ್ಷೀಣಿಸಿ ಸಾವಯವ ಪದಾರ್ಥಗಳನ್ನೇ ಬಳಕೆ ಮಾಡ್ಕೋಬೇಕು. ಸಾವಯವ ಅಕ್ಕಿ ಬಳಕೆ ಮಾಡ್ಕೋಬೇಕು, ಸಾವಯವ ಬೇಳೆ ಬಳಕೆ ಮಾಡ್ಕೋಬೇಕು, ಸಾವಯವ ಸಿರಿಧಾನ್ಯಗಳನ್ನು ಬಳಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಜನ ಮುನ್ನುಗ್ತಾ ಇದ್ದಾರೆ. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿದೆ. ಅದಕ್ಕೋಸ್ಕರ ರೈತರು ಇತ್ತೀಚಿನ ದಿನಮಾನಗಳಲ್ಲಿ ಸಾವಯವ ಕೃಷಿಗೆ ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ನೀವು ಆತ್ಮ ಯೋಜನೆಯಲ್ಲಿ ತಾಂತ್ರಿಕ ವ್ಯವಸ್ಥಾಪಕರಾಗಿರುವುದರಿಂದ ಈ ಆತ್ಮ ಯೋಜನೆಯಿಂದ ರೈತರಿಗೆ ಏನು ಅನುಕೂಲ ಅಂತೀರಾ? ಇವಾಗ ಆತ್ಮ ಯೋಜನೆ ಅಂತಂದ್ರೆ ಮೊದಲೇದಾಗಿ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಒಂದು ಏಜೆನ್ಸಿ ಅಂತ ಇದು ಕೇಂದ್ರ ಸರ್ಕಾರದ ಯೋಜನೆ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಒಗ್ಗೂಡಿ ಕೃಷಿ ಇಲಾಖೆ ಮೂಲಕ ಇದು ಅನುಷ್ಠಾನ ಆಗ್ತಾ ಇದೆ ಈ ಯೋಜನೆ. ಈ ಯೋಜನೆಯ ಮುಖ್ಯ ಉದ್ದೇಶ ಕೃಷಿ ವಿಸ್ತರಣಾ ಚಟುವಟಿಕೆಗಳನ್ನು ರೈತರ ಮನೆಬಾಗಿಲಿಗೆ ಮುಟ್ಟಿಸಿ ಅವರು ಉತ್ಪಾದನೆ ಮತ್ತು ಉತ್ಪಾದಕತೆಯಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು. ಉದಾಹರಣೆ, ರೈತರಿಗೆ ಅಂತಾರಾಜ್ಯ ಮಟ್ಟದ ತರಬೇತಿಗಳನ್ನು ಅವರು ಯಾವ ತರಬೇತಿ ಬೇಕೋ ಅದನ್ನು ಕೊಡಿಸ್ತಕ್ಕಂಥದ್ದು, ಆಮೇಲೆ ರಾಜ್ಯ ಮಟ್ಟದ ತರಬೇತಿ, ಜಿಲ್ಲಾ ಮಟ್ಟದ ತರಬೇತಿ, ಯಾವ ಬೆಳೆ ಅವರ ಅವಶ್ಯಕತೆ ಇದೆ ಆ ಪರಿಸರಕ್ಕೆ ಅನುಗುಣವಾಗಿ ಆ ಪ್ರದೇಶಕ್ಕೆ ಅನುಗುಣವಾದ ಬೆಳೆ ಮೇಲೆ ತರಬೇತಿಗಳನ್ನು ಕೊಡಿಸ್ತಕ್ಕಂಥದ್ದು. ಅದೇ ರೀತಿ ಅವರ ಪ್ರವಾಸ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅಂದರೆ ನೋಡಿ ಕಲಿ ಮಾಡಿ ಕಲಿ ಅನ್ನಂಗೆ ಅದನ್ನು ನೋಡಿ ಕಲಿತಕ್ಕಂಥಕ್ಕೆ ರಾಜ್ಯ ಮಟ್ಟದ ಅಂತಾರಾಜ್ಯ ಮಟ್ಟದ ಪ್ರವಾಸ ಮಾಡಿಸ್ತಕ್ಕಂಥದ್ದು. ಅಲ್ಲಿ ಏನು ಅಲ್ಲಿ ನೋಡ್ಕೊಬಂದು ಅವರು ತನ್ನ ಜಮೀನಿನಲ್ಲಿ ಅದನ್ನು ಅಳವಡಿಸ್ಕೊಳಕ್ಕೆ ಇದು ಅನುಕೂಲ ಆಗುತ್ತೆ. ಅದೇ ರೀತಿ ರಾಜ್ಯ ಮಟ್ಟದ ತರಬೇತಿ ಕೃಷಿ ಮೇಳಗಳಿಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಅದೇ ರೀತಿ ಜಿಲ್ಲಾ ಮಟ್ಟದ ಪ್ರವಾಸ ಕರ್ಕೊಂಡು ಹೋಗ್ತೀವಿ. ಬೇರೆ ಜಿಲ್ಲೆಯಲ್ಲಿ ಹೋಗ್ಬಿಟ್ಟು ಅವನು ಪ್ರಗತಿಪರ ರೈತನ ಜಮೀನಿನಲ್ಲಿ ಏನು ಅಳವಡಿಸ್ಕೊಂಡಿದ್ದಾನೆ, ನಮ್ಮಲ್ಲಿ ಇದನ್ನ ಯಾಕೆ ಅಳವಡಿಸ್ಕೋಬೇಕು ಅಂತ ಅವ್ರ ಮನವರಿಕೆ ಆಗ್ತಕ್ಕಂಥ ಒಂದು ವಿಧಾನದಲ್ಲಿ ಪ್ರವಾಸನ ಕರ್ಕೊಂಡು ಹೋಗ್ತೀವಿ. ಅದೇ ರೀತಿ ಗುಂಪು ರಚನೆಗಳು, ಗುಂಪುಗಳನ್ನು ಮಾಡ್ತೀವಿ. ಇವಾಗ ಗುಂಪುಗಳು ಅಂದರೆ ಕಮಾಡಿಟಿ ಇಂಟ್ರೆಸ್ಟ್ ಗ್ರೂಪ್ಸ್ ಅಂತ ಮಾಡ್ತೀವಿ, ರೈತ ಸಲಹಾ ಸಮಿತಿಗಳಂತ ಮಾಡ್ತೀವಿ, ಉತ್ಪಾದನೆಯ ಗುಂಪುಗಳನ್ನು ಮಾಡ್ತೀವಿ. ಈ ಗುಂಪುಗಳ ಮುಖಾಂತರ ಯಾವ್ದು ಬೆಳೆದಂಥ ಬೆಳೆಯಲ್ಲಿ ಬೆಳೆದ್ಬಿಟ್ಟು ಯಾರಾದರೂ ಸಂಪರ್ಕ ಕೊಟ್ಬಿಟ್ಟು ಆ ಇಂಥ ಬೆಳೆ ಇಷ್ಟು ರೇಟ್ಗೆ ಸಾವಯವ ರೂಪದಲ್ಲಿ ಬೆಳೆದಂಥದ್ದು ತಗೊಳ್ಬೇಕು ಅಂತಕ್ಕಂಥದ್ದು ಗುಂಪು ರಚನೆ ಮಾಡಿ ಅದನ್ನ ಬೈ ಪ್ರಾಡಕ್ಟ್ ಮಾಡಿ ಪ್ರೊಸೆಸಿಂಗ್ ಮಾಡಿ ಅದು ಮಾರಿ ಏನಂದ್ರೆ ಮಾದರಿ ಆಗ್ತಕ್ಕಂಥ ಗುಂಪುಗಳನ್ನ CIG ಮತ್ತು FIG ಅಂತ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್, ಕಮಾಡಿಟಿ ಇಂಟ್ರೆಸ್ಟ್ ಅಂದ್ರೆ ಬೆಳೆ ಉತ್ಪಾದಕ ಸಂಘಗಳು, ರೈತ ಶಕ್ತಿ ಗುಂಪುಗಳು ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಈ ಗುಂಪುಗಳ ಮುಖಾಂತರ ಅದ್ರ ಜೊತೆಗೆ ಫುಡ್ ಸೆಕ್ಯೂರಿಟಿ ಗ್ರೂಪ್ ಅಂತ ಮಾಡ್ತೀವಿ, ಆಹಾರ ಭದ್ರತಾ ಗುಂಪು ಅಂತ ಹೇಳ್ಬಿಟ್ಟು. ಆಹಾರ ಭದ್ರತೆ ಅಂದ್ರೆ ಏನು? ನಮ್ಮ ಮನೆ ಹಿತ್ತಲಿನಲ್ಲಿ ಮನೆ ಮುಂದ್ಗಡೆ ನಮಗೆ ದಿನ ಬಳಕೆ ನಿತ್ಯ ವಸ್ತುಗಳು ಸಿಗಬೇಕು. ಉದಾಹರಣೆ, ತರಕಾರಿಗಳು, ಕಾಯಿಪಲ್ಯ ಸಿಗ್ತಕ್ಕಂಥದ್ದು, ಕೈ ತೋಟ ಮಾಡ್ತಕ್ಕಂಥದ್ದು, ಅಲ್ಲೇ ದಿನ ಬೆಳಗ್ಗೆ ಇವಾಗ ಸಂತೆಗೆ ಹೋಗೋದಕ್ಕಿಂತ ಅಲ್ಲೇನೆ ನಾವು ಪದಾರ್ಥಗಳನ್ನು ಬೆಳೆದು ಬಳಕೆ ಮಾಡ್ತಕ್ಕಂಥ ಹಂಗೆ ಒಂದು 15-20 ಜನರ ಒಂದು ಗುಂಪು ರಚನೆ ಮಾಡಿ ಅದಕ್ಕೆ ಒಂದು ಖಾತೆ ತೆರೆದ್ಬಿಟ್ಟು ಆ ಗುಂಪಿಗೆ ಆ ಒಂದು ತರಕಾರಿ ಮತ್ತೆ ಹಣ್ಣಿನ ಗಿಡಗಳು ಕೊಡ್ತಕ್ಕಂಥದ್ದು. ಉದಾಹರಣೆ ಅಂದ್ರೆ ಇವಾಗ ಮಾವಿನ ಸಸಿ ಕೊಡ್ತೀವಿ, ತೆಂಗಿನ ಸಸಿ ಕೊಡ್ತಕ್ಕಂಥದ್ದು, ಗಾವಾ ಕೊಡ್ತಕ್ಕಂಥದ್ದು, ನೆಲ್ಲಿ, ಕರಿಬೇವು, ಈ ಥರ ಅವ್ರಿಗೆ ಏನು ಅನುಕೂಲ ಆಗ್ತಕ್ಕಂಥದ್ದು ಮನೆ ಮುಂದೆ ಬೆಳ್ಕೊಂಡು ಅದರ ಆಹಾರ ಭದ್ರತೆನ ಅವರೇ ತಮ್ಮಲ್ಲಿ ಮನೆ ಮುಂದೆ ಬೆಳೆದ್ಬಿಟ್ಟು ತಮ್ಮ ಆಹಾರ ಭದ್ರತೆಯನ್ನು ತಾವೇ ಒದಗಿಸ್ಕೊಳ್ತಕ್ಕಂಥದ್ದು, ಈ ಥರ ಗುಂಪುಗಳನ್ನು ರಚನೆ ಮಾಡ್ತೀವಿ. ಇನ್ನೊಂದು ಗುಂಪುಗಳಿಗೆ ಸುತ್ತುನಿಧಿ ಅಂತಲೂ ಕೊಡ್ತೀವಿ ನಾವು. ಇದಾದಮೇಲೆ ರೈತ ಕ್ಷೇತ್ರ ಪಾಠಶಾಲೆ ಅಂತಲೂ ಮಾಡ್ತೀವಿ. ಮೊದಲೇದಾಗಿ ರೈತರು ಒಂದು ಸಮಾನ ಮನಸ್ಕ ರೈತರನ್ನು ಒಗ್ಗೂಡಿಸ್ಕೊಂಡು ರೈತ ಪಾಠಶಾಲೆಯಲ್ಲಿ ಒಂದು ಬೆಳೆ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು, ಯಾವುದು ಒಂದು ತೊಂದರೆ ಇದೆ ಅಂತ ಬೆಳೆ ಬಗ್ಗೆ, ಬೆಳೆ ಬಿತ್ತನೆಯಿಂದ ಹಿಡಿದ್ಬಿಟ್ಟು ಕಟಾವಿನವರೆಗೂ ಏನೇನು ತೊಂದರೆ ಬರುತ್ತೆ ರೈತರಿಗೆ, ಅದನ್ನ ವೈಜ್ಞಾನಿಕವಾಗಿ ರೈತರೆಲ್ಲ ಸೇರಿಬಿಟ್ಟು ಅಧ್ಯಯನ ಮಾಡಿ ಅವರೇ ಪರಿಹಾರ ಕಂಡುಕೊಂಡು ಅದನ್ನ ಸರಿಪಡಿಸಿಕೊಂಡು ಉತ್ಪಾದನೆಯಲ್ಲಿ ಹೆಚ್ಚಳ ಮಾಡ್ತಕ್ಕಂಥದ್ದು. ಹಿಂಗೆ ಒಂದು 6 ಅಧಿವೇಶನಗಳನ್ನು ಮಾಡ್ತೀವಿ. ಒಂದೊಂದು ಅಧಿವೇಶನದಲ್ಲಿ ಒಂದೊಂದರ ಒಂದು ಅಧಿವೇಶನದಲ್ಲಿ ಮಣ್ಣು ಮತ್ತು ನೀರು ನಿರ್ವಹಣೆ ಬಗ್ಗೆ ಮಾಡ್ತಾರೆ, ಇನ್ನೊಂದು ಪರಿಸರ ವಿಶ್ಲೇಷಣೆ ಮಾಡ್ತಾರೆ, ವೈಜ್ಞಾನಿಕ ಬೆಳೆ ವೀಕ್ಷಣೆ ಮಾಡ್ತಾರೆ, ಕಾಯಿಗಳ ಸಂಖ್ಯೆ ಏನಿದೆ, ಹೂಗಳ ಸಂತೆ ಏನು, ರೋಗ ಬಂದಿದೆ, ತಿರ್ಗಾ ಮತ್ತೆ ಆ ಗುಂಪುಗಳಲ್ಲಿ ಚರ್ಚೆ ಮಾಡಿಬಿಟ್ಟು ಪ್ರತಿ ಗುಂಪಿನಲ್ಲೂ ಅದನ್ನ ಅವನು ದಾನಿ ರೈತ ಅಂತ ಇರ್ತಾನೆ, ಜಮೀನು ಯಾವ್ದಾದ್ರು ರೈತನ ಜಮೀನುಗಳಲ್ಲಿ ಅಳವಡಿಸ್ತಾರೆ. ಅದೇನು 25 ಜನ ರೈತರು ಇರ್ತಾರೆ, ಯಾವ್ದಾದ್ರು ಒಂದು ರೈತನ ಜಮೀನಲ್ಲಿ ಅಳವಡಿಸಿ ಅದರಲ್ಲಿ ಅವನಿಗೆ ಹೇಳ್ತಾರೆ, ನೋಡಪ್ಪ ಈ ತರ ರೋಗ ಬಂದಿದೆ, ಈ ತರ ಕೀಟ ಇದೆ, ಈ ತರ ನೀವು ಅಥಾರಿಟಿ ಕ್ರಮ ಕೈಗೊಳ್ಳಬೇಕಂತ. ನೆಕ್ಸ್ಟ್ ಅಧಿವೇಶನ ಬಂದಾಗ ಅಥಾರಿಟಿ ಕ್ರಮ ಕೈಗೊಂಡಾಗ ತಿರ್ಗಾ ವೀಕ್ಷಣೆ ಮಾಡ್ತಾರೆ, ಕೃಷಿ ಪರಿಸರ ವಿಶ್ಲೇಷಣೆ ಮಾಡ್ತಾರೆ, ಏನಾಗಿದೆ, ರೋಗ ಕಂಟ್ರೋಲ್ ಆಗಿದೆ, ಅಥಾರಿಟಿ ಆಗಿದೆಯಾ, ಕಾಯಿಗಳ ಸಂಖ್ಯೆ ಎಷ್ಟಿದೆ, ಹೂಗಳ ಸಂಖ್ಯೆ ಎಷ್ಟಿದೆ, ಟೊಂಗಿಗಳ ಸಂಖ್ಯೆ ಎಷ್ಟಿದೆ, ಇದೇನು 5 ಮೀಟರ್ನಲ್ಲಿ ಅವರು ಅಧ್ಯಯನ ಮಾಡ್ತಾರೆ. ಒಂದು 5 ಗುಂಪುಗಳನ್ನಾಗಿ ಮಾಡಿ 5-5 ಜನ 25 ಜನ ಅವಾಗ ಅಧ್ಯಯನ ಮಾಡಿ ಅದರಲ್ಲಿ ಈ ಅಧ್ಯಯನ ಮಾಡೋ ಉದ್ದೇಶ ಏನು, ಅದನ್ನ ಯಾವ ತರ ಹತೋಟಿ ಕ್ರಮ, ಇವತ್ತಿನ ಮಳೆ ಹೆಂಗಿದೆ, ಬಿಸಿಲು ಹೆಂಗಿದೆ, ವಾತಾವರಣ ಇದೆ, ಮಣ್ಣಿನ ತೇವಾಂಶ ಹೆಂಗಿದೆ, ಕೀಟಗಳ ಬಾಧೆ ಇದೆಯೋ ಇಲ್ಲೋ, ರೋಗ ಇದೆಯೋ, ಏನ್ ಕ್ರಮ ಕೈಗೊಳ್ಬೇಕು, ಹಿಂಗೆ ಪ್ರತಿ ಒಂದು ಅಧಿವೇಶನ ಅಧ್ಯಯನ ಮಾಡಿ ರೈತರೇ ಅದನ್ನ ಅಧ್ಯಯನ ಮಾಡಿ ಅವರೇ ಪರಿಹಾರ ಕಂಡುಕೊಂಡು ಒಂದು ರೈತರು ಕೊನೆಯದಾಗಿ ಏನ್ ಮಾಡ್ತೀವಿ, ಇದನ್ನೆಲ್ಲ 6 ಅಧಿವೇಶನಗಳ ಮುಗಿದ ನಂತರ ಕ್ಷೇತ್ರೋತ್ಸವ ಅಂತ ಮಾಡಿಬಿಟ್ಟು ಬೇರೆ ರೈತರಿಗೆ ಇದು ಇಳುವರಿ ಎಷ್ಟು ಬಂತು, ಮತ್ತೆ ಏನೇನ್ ಕೀಟ ಇದು, ಏನೇನ್ ರೋಗ ಆಯ್ತು, ಇದನ್ನ ಇಳುವರಿನ ಈ ರೀತಿ ತಾವು ತಮ್ಮ ಜಮೀನಿನಲ್ಲಿ ಅಳವಡಿಸಿಕೊಂಡು ಉತ್ಪಾದಕತೆ ಮತ್ತು ಉತ್ಪಾದನೆಯನ್ನು ಹೆಚ್ಚಿಕೊಳ್ಳಕ್ಕೆ ಸಹಕಾರಿಯಾಗುತ್ತೆ. ಇದನ್ನು ರೈತ ಪಾಠಶಾಲೆಯನ್ನು ಮಾಡ್ತೀವಿ, ಅದ್ರ ಜೊತೆಗೆ ಎಲ್ಲ ತರಬೇತಿಗಳು ಮಾಡ್ತೀವಿ, ಎಕ್ಸ್ಪೋಸರ್ ಮಾಡ್ತೀವಿ, ಮತ್ತೆ ಅದ್ರ ಜೊತೆಗೆ ಪ್ರಾತ್ಯಕ್ಷಿಕಗಳನ್ನು ಕೈಗೊಳ್ತೀವಿ. ಪ್ರಾತ್ಯಕ್ಷಿಕೆ ಯಾಕೆ ಕೈಗೊಳ್ತೀವಿ ಅಂದರೆ ಯಾವುದಾದ್ರೂ ಹೊಸ ತಳಿ ಬಂದರೆ ನಾವು ಅದನ್ನು ರೈತರ ಜಮೀನಿನಲ್ಲಿ ಯಾವುದಾದ್ರೂ ಒಂದು 10 ಗುಂಟೆ ಜಮೀನಿನಲ್ಲಿ ಅಳವಡಿಸ್ಕೊಂಡು ಅದನ್ನು ರೈತರಿಗೆ ತೋರಿಸಿ ಇಳುವರಿ ಜಾಸ್ತಿ ಬಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಅದನ್ನು ಬೀಜ ತರಿಸ್ಬಿಟ್ಟು ರೈತನ ಉತ್ಪಾದಕತೆಯನ್ನು ಹೆಚ್ಚು ಮಾಡೋಕ್ಕೆ ಸಹಕಾರಿಯಾಗುತ್ತೆ. ಹಿಂಗೆ ಪ್ರಾತ್ಯಕ್ಷಿಕಗಳನ್ನು ಕೈಗೊಳ್ಳೋಕ್ಕೆ ರೈತರು ಇದನ್ನು ಮಾಡ್ಕೋಬೇಕು. ಅದಕ್ಕೆ ಈ ಒಂದು ಆತ್ಮ ಯೋಜನೆಯ ಒಂದು ಸೌಲಭ್ಯಗಳನ್ನು ತಾವೆಲ್ಲರೂ ಕೃಷಿ ಇಲಾಖೆಗೆ ಬಂದು ಇವರು ರೈತರಿಗೆ ಏನಾಗಿದ್ರು ತೊಂದರೆ ಆಗಿದ್ರೆ, ಕೀಟ ಮತ್ತು ರೋಗ ಬಾಧೆ ಆಗಿದ್ರೆ ತಾಂತ್ರಿಕ ಸಲಹೆಯನ್ನು ಪಡೆದ್ಬಿಟ್ಟು ಉತ್ತಮಪಡಿಸ್ಕೊಳ್ಳೋಕ್ಕೆ ತಮಗೆಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಾವು ಹೆಚ್ಚಿನ ಮಾಹಿತಿಗಾಗಿ ಕೃಷಿ ಇಲಾಖೆ ಆತ್ಮ ಯೋಜನೆ ಸಿಬ್ಬಂದಿಯನ್ನು ಸಂಪರ್ಕಿಸಿ ಈ ಯೋಜನೆಯು ಚಳ್ಳಕೆರೆ ತಾಲೂಕಿನ 4 ಹೋಬಳಿಗಳಲ್ಲೂ ಅನುಷ್ಠಾನಗೊಳ್ಳುತ್ತಿದೆ. ಅಲ್ಲಲ್ಲಿ ಸಹಾಯಕ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು 3 ಹೋಬಳಿಗಳಲ್ಲಿ ಇರ್ತಾರೆ, ಕಸಬ ಹೋಬಳಿಗಳಲ್ಲಿ ತಾಂತ್ರಿಕ ವ್ಯವಸ್ಥಾಪಕರು ಇರ್ತಾರೆ, ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು. ಇವರನ್ನು ಸಂಪರ್ಕಿಸಿ ನೀವು ಇದನ್ನ ಸಲಹೆ ಸೂಚನೆಗಳನ್ನು ಯಾವುದೇ ಆಗಿರ್ಬೋದು, ಕೀಟ ರೋಗ ಆಗಿರ್ಬೋದು, ಮಣ್ಣು ಸಂರಕ್ಷಣೆ ಆಗಿರ್ಬೋದು, ನೀರು ಸಂರಕ್ಷಣೆ ಆಗಿರ್ಬೋದು, ಎಲ್ಲದರ ಬಗ್ಗೆ ತಾಂತ್ರಿಕ ಮಾಹಿತಿಯನ್ನು ಹೇಳ್ತೀವಿ, ನಾವು ಸಿದ್ಧರಿದ್ದೇವೆ, ತಾವುಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕಂತ ಹೇಳ್ಬಿಟ್ಟು ತಮ್ಮ ರೈತ ಬಾಂಧವರಲ್ಲಿ ಮನವಿ ಮಾಡ್ಕೊಳ್ತೀವಿ. ಈಗ ಸರ್, ಈಗ ಈ ಸಾವಯವ ಕೃಷಿಗೆ ರೈತರು ಬರಬೇಕು ಅಥವಾ ಕೃಷಿಯಲ್ಲಿ ಏನಾದರೂ ಮಾಡಬೇಕಂದ್ರೆ ಈ ಉಪಕಸಬುಗಳು ಏನಾದರೂ ಸಹಕಾರಿ ಆಗ್ತವಾ? ಹೌದು, ಇತ್ತೀಚಿನ ದಿನಗಳಲ್ಲಿ ಉಪಕಸಬುಗಳಾದ ಇವಾಗ, ಹಿಂದೆ ನಾವು ಕೃಷಿ ಮಾಡಬೇಕಂದ್ರೆ ಜಾನುವಾರುಗಳು ಇರಬೇಕಾಗಿತ್ತು, ಅರಣ್ಯ ಇರಬೇಕಾಗಿತ್ತು, ಮತ್ತೆ ಜನಸಂಖ್ಯೆ ಇರಬೇಕಾಗಿತ್ತು. ಈ ಏನಂದ್ರೆ ಈ ಇವಾಗ ಲೇಬರ್ ಪ್ರಾಬ್ಲಮ್ ಇಂದ ಇವತ್ತು ಎಲ್ಲ ರಾಸಾಯನಿಕಕ್ಕೆ ಯಾಂತ್ರೀಕರಣಕ್ಕೆ ಮಾರು ಹೋಗ್ತಾ ಇದ್ದಾನೆ ರೈತ. ಆದ್ರಿಂದ ಈ ಉಪಕಸಬುಗಳನ್ನು ಒಂದಕ್ಕೊಂದಕ್ಕೆ ಇದು ಚೈನ್ ಲಿಂಕ್ ಇದ್ದಂಗೆ. ಉಪಕಸಬುಗಳನ್ನು ಅಳವಡಿಸ್ಕೋಬೇಕಾದ್ರೆ ರೈತರು ಹಸುಗಳನ್ನು ಸಾಕಾಣಿಕೆ ಮಾಡ್ತಕ್ಕಂಥ ಅದರಿಂದ ಬರ್ತಕ್ಕಂಥ ತ್ಯಾಜ್ಯ ಅಥವಾ ಗೊಬ್ಬರಗಳನ್ನು ಬಳಕೆ ಮಾಡಿಬಿಟ್ಟು ಕೋಳಿ ತ್ಯಾಜ್ಯ ಮತ್ತು ಮೀನುಗಾರಿಕೆ ಹಂದಿ ಸಾಕಾಣಿಕೆ ಇವೆಲ್ಲ ಅವ್ರು ಏನು ಅವ್ರ ಬರ್ತಕ್ಕಂಥ ಪ್ರಾಣಿಯಿಂದ ಬರ್ತಕ್ಕಂಥ ತ್ಯಾಜ್ಯನ ಬಳಕೆ ಮಾಡಿಕೊಂಡು ಗೊಬ್ಬರವನ್ನು ಉತ್ಪಾದನೆ ಮಾಡಿ ಮುಖ್ಯವಾಗಿ ಒಂದು ಏನಿದೆಯಲ್ಲ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಬೇಕಾದ ಸಗಣಿ ಗೊಬ್ಬರದಲ್ಲಿ 16 ಪೋಷಕಾಂಶಗಳಿರುತ್ತೆ. ಆಮೇಲೆ ಸಸ್ಯಗಳ ಒಂದು ವೇಸ್ಟ್ನ ನಾವು ಬಳಕೆ ಮಾಡಿ ಅದನ್ನೇ ಗೊಬ್ಬರ ಮಾಡಿಬಿಟ್ಟು ಎರೆಹುಳು ಗೊಬ್ಬರ ಮಾಡಿ ತಯಾರು ಮಾಡಿ ಆ ಗೊಬ್ಬರಗಳನ್ನು ಇವಾಗ ಗೊಬ್ಬರನ ಬಳಕೆ ಮಾಡೋದ್ರಿಂದ ಅದರ ಇಂಗಾಲಾಂಶ ಒಂದು ನೀರು ಮಣ್ಣಿನಲ್ಲಿ ನೀರಿಟ್ಟುಕೊಳ್ತಕ್ಕಂಥ ಶಕ್ತಿ ಜಾಸ್ತಿಯಾಗಿ ಇವತ್ತು ಸಾವಯವ ಕೃಷಿನಲ್ಲಿ ಖರ್ಚನ್ನು ಕಡಿಮೆ ಮಾಡಿಕೊಂಡು ಹೆಚ್ಚಿನ ಆದಾಯ ಗಳಿಸಲಿಕ್ಕೆ ಒಂದು ಸಹಕಾರಿಯಾಗುತ್ತದೆ. ಸರ್, ಈಗ ನಮ್ಮ ರೈತರು ಸಾವಯವಕ್ಕೆ ಬರಲಿಕ್ಕೆ ಆಸಕ್ತಿ ತೋರಿಸ್ತಾರೆ, ಆದರೆ ಸಾವಯವದಲ್ಲಿ ಬೆಳೆದಂಥ ಬೆಳೆಗಳಿಗೆ ಒಂದು ಸೂಕ್ತವಾದ ಬೆಲೆ ಸಿಗ್ತಾಯಿಲ್ಲ ಅನ್ನೋ ಒಂದು ಮನೋಭಾವನೆಯಲ್ಲಿ ರೈತರು ಹಿಂಜರಿತಾರೆ ಅಂತ ಅನಿಸ್ತೈತೆ. ಸಾವಯವ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಗೆ ಸೂಕ್ತವಾದ ಬೆಲೆ ಸಿಗುತ್ತೆ ಅಂತೀರಾ? ಹಂಗೇನಿಲ್ಲ, ಇವತ್ತು ಸಾವಯವ ದವಸ ಧಾನ್ಯ ಆಗಿರ್ಬೋದು, ಹಣ್ಣು ತರಕಾರಿ ಆಗಿರ್ಬೋದು, ಇವತ್ತಿನ ದಿನ ಮಾರುಕಟ್ಟೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ನಮಗೆ ಸಾವಯವ ಅಲ್ಲಿ ಬೆಳೆದಂತಹ ಪದಾರ್ಥಗಳನ್ನೇ ಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಹೆಚ್ಚಾಗಿದೆ. ಇವತ್ತು ಉದಾಹರಣೆ ಸಾವಯವದಲ್ಲಿ ಬೆಳೆದಕ್ಕಂಥ ಸಿರಿಧಾನ್ಯನ ಇಲ್ಲಿ ನಾವು ರೈತರಿಂದ 50 ರೂಪಾಯಿ ಕೊಂಡ್ಕೊಂಡು ಅಲ್ಲಿ ಕೆಜಿನ 100 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅದೇ ರೀತಿ ಹಣ್ಣುಗಳನ್ನ 60 ರೂಪಾಯಿಗೆ ಕೊಂಡ್ಕೊಂಡು ಅಲ್ಲಿ 150-300 ರೂಪಾಯಿಗೆ ಮಾರ್ತಾ ಇದ್ದಾರೆ. ಅಂದ್ರೆ ಸಾವಯವ ಅದರಲ್ಲಿ ಕೆಮಿಕಲ್ ಯಾವುದು ಇರೋದಿಲ್ಲ, ಸಾವಯವನೇ ಗುಣ ಮತ್ತೆ ಮನುಷ್ಯನಿಗೆ ಬೇಕಾಗ್ತಕ್ಕಂಥದ ಪ್ರೋಟೀನ್ ಅಂಶ ಆಗಿರ್ಬೋದು ಎಲ್ಲಾ ಅಂಶಗಳನ್ನು ಒಳಗೊಂಡಿರುತ್ತದೆ. ಅದಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಸಾವಯವ ಪದಾರ್ಥಗಳಿಗೆ ಬೇಡಿಕೆ ಫುಲ್ ಹೆಚ್ಚಾಗಿದೆ. ಯಾಕಂದ್ರೆ ಮಾನವನ ಆರೋಗ್ಯ ಕ್ಷೀಣಿಸಿ ಅವನೇನಾದ್ರೂ ಸಾವಯವ ಪದಾರ್ಥಗಳಿಗೆ ಮಾರೋಗ್ತಾ ಇದ್ದಾನೆ. ಅದನ್ನ ಸಾವಯವ ಹುಡುಕಿ ಸಾವಯವ ಪದಾರ್ಥಗಳನ್ನೇ ನನಗೆ ಬೇಕು, ಅದು ಬೆಲೆ ಎಷ್ಟಾದ್ರೂ ಆಗಲಿ ನಾನು ಅದನ್ನ ತಿನ್ನಲೇಬೇಕು, ನನ್ನ ಆರೋಗ್ಯ ಕಾಪಾಡಿಕೊಂಡು ಉತ್ತಮ ಜೀವನ ನಡೆಸಬೇಕು ಅಂತಕ್ಕಂಥದ್ದನ್ನ ಮನಗಂಡು ಕನ್ಸ್ಯೂಮರು ಇವತ್ತು ರೈತರು ಬೆಳೆದಂತಹ ಸಾವಯವ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬಂದಿದೆ. ಯಾವುದೇ ಆಗಲಿ ಇವರು ರೈತರ ಮನೆ ಬಾಗಿಲಿಗೆ ಬಂದು ಕೊಂಡ್ಕೊಂಡು ಹೋಗೋ ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅದರಿಂದ ರೈತ ಬಾಂಧವರೆಲ್ಲರೂ ಸಾವಯವ ಕೃಷಿಗೆ ಮಾರು ಹೋಗ್ರಿ, ಸಾವಯವ ಕೃಷಿಯನ್ನು ಮಾಡ್ರಿ. ಇವತ್ತಿನ ದಿನಗಳಿಂದ ಸಾವಯವ ಕೃಷಿಯಲ್ಲಿ ಬೆಳೆದಂತಹ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತಾ ಇದೆ. ದಯವಿಟ್ಟು ಇದನ್ನು ತಾವು ಅಳವಡಿಸಿಕೊಂಡಿದ್ದೆ, ಆದರೆ ಮುಂದಿನ ದಿನಗಳಲ್ಲಿ ತಮ್ಮ ಒಂದು ಬೆಳೆದಂತಹ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಬರ್ತದೆ, ಹೆಚ್ಚಿನ ಬೆಲೆ ಬರ್ತದೆ, ಮತ್ತೆ ಸಾವಯವಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಜನ. ಆದ್ದರಿಂದ ದಯವಿಟ್ಟು ಸಾವಯವ ಕೃಷಿಗೆ ಅಳವಡಿಸ್ಕೊಳ್ರಿ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ಸರ್, ಹೀಗಾಗಿದ್ರೆ ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ನಿಮ್ಮ ಇಲಾಖೆಯಿಂದ ಏನೇನು ಅನುಕೂಲಗಳಿದಾವೆ ರೈತರಿಗೆ? ನಮ್ಮಲ್ಲಿ ಸಾವಯವ ಕೃಷಿ ಅಂತ ಹೇಳ್ಬಿಟ್ಟು ಒಂದು ಯೋಜನೆ ಇದೆ. ಇಲ್ಲಿ ಗೊಂಬೆರಳ್ಳಿ ಅಂತ ಹೇಳ್ಬಿಟ್ಟು ಗ್ರಾಮದಲ್ಲಿ ಅಳವಡಿಸಿಕೊಂಡಿದ್ದಾರೆ. ಅದು ಪ್ರತಿಯೊಂದು ಕುಟುಂಬಕ್ಕೂ ಒಂದು ಎರೆಹುಳು ತೊಟ್ಟಿನ ಮಾಡಿಕೊಟ್ಟಿದ್ವಿ. ಅವರು ಸಮ್ಮಲ್ಲಿರ್ತಕ್ಕಂಥ ಏನು ಜಾನುವಾರುಗಳ ಒಂದು ತ್ಯಾಜ್ಯ ಮತ್ತು ಸಗಣಿಗಳನ್ನು ಬಳಕೆ ಮಾಡಿಕೊಂಡು ಗೊಬ್ಬರನ ಉತ್ಪಾದನೆ ಮಾಡಿ ಅವರು ತಮ್ಮ ಜಮೀನಿಗೆ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದಾರೆ. ಸಾವಯವ ಪದಾರ್ಥಗಳನ್ನು ಸಂಸ್ಕರಣೆ ಮಾಡಿಬಿಟ್ಟು ಪದಾರ್ಥಗಳನ್ನು ತಯಾರು ಮಾಡಿ ಅದನ್ನು ಮಾರ್ತಾ ಇದ್ದಾರೆ. ಸಾವಯವ ಅಕ್ಕಿ ಮಾಡ್ತಾ ಇದ್ದಾರೆ. ಹಿಂಗೆ ಸಾವಯವ ಪದಾರ್ಥಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿರತಕ್ಕಂಥ ಸಾವಯವ ಗೊಬ್ಬರಗಳನ್ನು ನಾವು ಕೊಡ್ತಾ ಇದ್ದೀವಿ. ಉದಾಹರಣೆ ಜಿಂಕ್ ಇರ್ಬೋದು, ಜಿಪ್ಸಮ್ ಇರ್ಬೋದು, ಬೋರಾಕ್ಸ್ ಇರ್ಬೋದು, ಹಿಂಗೆ ಎರೆಹುಳು ಗೊಬ್ಬರ ಇರ್ಬೋದು. ಇದನ್ನೆಲ್ಲ ನಮ್ಮ ಇಲಾಖೆಯಲ್ಲಿ ಸೌಲಭ್ಯಗಳನ್ನು ಪಡೆದುಕೊಂಡು ಅವರು ಉತ್ಪಾದಕತೆಯನ್ನು ಹೆಚ್ಚಿಸಿ ಸಾವಯವದಲ್ಲೇ ಬೆಳೆದು ಉತ್ಪಾದಕತೆಯನ್ನು ಹೆಚ್ಚಿಸಿ ಮಾಡ್ಕೊಳ್ಳೋಕ್ಕೆ ಮತ್ತು ಸಂಸ್ಕರಣೆ ಮಾಡಿ ಕೆಲವು ಪದಾರ್ಥಗಳನ್ನು ರಾಗಿ ಆಗಿರ್ಬೋದು ಅದನ್ನು ಹೆಚ್ಚಿನ ಬೆಲೆಗೆ ಮಾರ್ತಾ ಇದ್ದಾರೆ ಇವತ್ತು ಮಾರುಕಟ್ಟೆಯಲ್ಲಿ. ಅದನ್ನ ಕೃಷಿ ಇಲಾಖೆ ಒಂದು ಕೃಷಿ ವಸ್ತು ಪ್ರದರ್ಶನಗಳಲ್ಲಿ ಅದನ್ನ ತಂದ್ಬಿಟ್ಟು ಬಳಕೆ ಮಾಡಿ ಬೇರೆ ರೈತರಿಗೂ ಮನವರಿಕೆ ಮಾಡ್ತಾ ಇದ್ದಾರೆ. ಇನ್ನೆಲ್ಲ ಇತ್ತೀಚಿನ ದಿನಗಳಲ್ಲಿ ಹಲವಾರು ರೈತರು ಪ್ರೇರೇಪಿತರಾಗಿ ಸಾವಯವ ಕೃಷಿಗೆ ಮಾರುವಾಗಿದ್ದಾರೆ. ನಮ್ಮ ಇಲಾಖೆಯ ಹನಿ ನೀರಾವರಿ ಆಗಿರ್ಬೋದು, ತುಂತುರು ನೀರಾವರಿ ಆಗಿರ್ಬೋದು, ಆಮೇಲೆ ಲಘು ಪೋಷಕಾಂಶಗಳನ್ನ ಆಗಿರ್ಬೋದು, ಇನ್ನೆಲ್ಲ ನಮ್ಮಲ್ಲಿ ಇಲಾಖೆಯಿಂದ ಸವಲತ್ತುಗಳನ್ನು ಪಡೆದ್ಬಿಟ್ಟು ಉತ್ತಮ ರೀತಿಯಲ್ಲಿ ಸಾವಯವ ಕೃಷಿ ಅಳವಡಿಸಿಕೊಂಡು ರೈತರು ಆರ್ಥಿಕತೆಯನ್ನು ಹೆಚ್ಚು ಮಾಡಿಕೊಂಡು ಅವರ ಜೀವನ ಉತ್ತಮ ಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೇನೆ. ಸರ್, ಕೊನೆಯದಾಗಿ ನಮ್ಮ ರೈತ ಬಾಂಧವರಿಗೆ ಈ ಸಾವಯವ ಕೃಷಿಗೆ ಬರುವಂತ ಅನಿವಾರ್ಯತೆ ಇದೆ ಅಂತ ರೈತ ಬಾಂಧವರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇವತ್ತಿನ ದಿನಮಾನಗಳಲ್ಲಿ ಕೃಷಿ ಭೂಮಿ ಬರಡಾಗಿದೆ, ಅದನ್ನ ಮತ್ತೆ ಜೀವಂತ ಮಾಡಿ ಮತ್ತೆ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸಿಕೊಟ್ಟು ಹೋದ್ರೆ ಅವತ್ತಿನ ಒಂದು ಆಹಾರ ಭದ್ರತೆಯನ್ನು ಕೊಟ್ರೆ, ನೀವು ಸಾವಯವ ಕೃಷಿ ಮಾಡೋದ್ರ ಮುಖಾಂತರ ಆಹಾರ ಭದ್ರತೆಯನ್ನು ಕೊಟ್ರೆ ಮುಂದಿನ ಪೀಳಿಗೆಗೆ ಅನುಕೂಲ ಆಗುತ್ತೆ, ಮುಂದಿನ ಒಂದು ಜನರೇಷನ್ ಅದನ್ನ ನೆನೆಸ್ಕೊಂತಾರೆ, ಅದು ಅನುಕೂಲ ಆಗುತ್ತೆ, ಇದೆಲ್ಲ ಸದೃಢವಾದ ಒಂದು ದೇಶ ಒಂದು ಅಭಿವೃದ್ಧಿ ಆಗುತ್ತೆ. ಒಂದು ಇವತ್ತು ಒಳ್ಳೆ ಆರೋಗ್ಯ ಇದ್ರೆ ಒಳ್ಳೆ ದೇಶ ಕಟ್ಬೋದು, ಇಲ್ಲಾಂದ್ರೆ ಆರೋಗ್ಯನೇ ಇಲ್ಲ ಅಂದ್ರೆ ದೇಶ ಕಟ್ಟಕ್ ಸಾಧ್ಯನೇ ಇಲ್ಲ. ಹಂಗೆ ಸದೃಢ ದೇಶನ ಕಟ್ಟಿ ಮುಂದಿನ ಪೀಳಿಗೆಗೆ ಅನುಕೂಲ ಮಾಡಿಕೊಡ್ಬೇಕಂತ ಕೃಷಿಕರೆಲ್ಲರಿಗೂ ನನ್ನ ಒಂದು ಮನವಿ. ಸರ್, ಈ ಸಾವಯವ ಕೃಷಿಗೆ ಸಂಬಂಧಪಟ್ಟಂಗೆ ನಮ್ಮ ರೈತ ಬಾಂಧವರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡಬಹುದು? ಇವಾಗ ನಮ್ಮ ಸಂಪರ್ಕ ಮಾಡ್ಬೇಕಂದ್ರೆ ನಾವು ಸಾವಯವ ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವಿಜ್ಞಾನಿಗಳನ್ನು ಕರೆಸ್ಬಿಟ್ಟು ತರಬೇತಿಗಳ ಮುಖಾಂತರ ಕೊಡಿಸ್ತೀವಿ. ನಮ್ಮ ಈ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರನ್ನು ಭೇಟಿ ಮಾಡಬಹುದು, ಕೃಷಿ ತಾಂತ್ರಿಕ ಅಧಿಕಾರಿಗಳನ್ನು ಭೇಟಿ ಮಾಡಬಹುದು, ಮತ್ತು ಕೃಷಿ ಅಧಿಕಾರಿಗಳನ್ನು ಭೇಟಿ ಮಾಡಬಹುದು. ನಾವು ಆತ್ಮ ಸಿಬ್ಬಂದಿ ಆದ ನನ್ನ ಹೆಸರು ರಾಮಕೃಷ್ಣ ಅಂತ ಹೇಳ್ಬಿಟ್ಟು ನಮ್ಮ ಮೊಬೈಲ್ ನಂಬರ್ ಈ ತರ ಇದೆ 9904316611. ಈ ನಂಬರ್ಗೆ ಕರೆ ಮಾಡಿ ತಮ್ಮ ಹೆಚ್ಚಿನ ಮಾಹಿತಿಯನ್ನ ಸಾವಯವ ಕೃಷಿ ಬಗ್ಗೆ ತಿಳಿದುಕೊಳ್ಬಹುದು. ಇದು ಚಳ್ಳಕೆರೆ ಕೃಷಿ ಇಲಾಖೆಯ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಟಿ ರಾಮಕೃಷ್ಣ ಸರ್ ಅವರ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೇನೆ, 9901413161. ಈ ನಂಬರಿಗೆ ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ಸರ್, ಇಲ್ಲಿವರೆಗೂ ಈ ಸಾವಯವ ಕೃಷಿಯಿಂದ ರೈತರಿಗೆ ಏನೇನು ಅನುಕೂಲಗಳು ಆಗ್ತವೆ, ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಧನ್ಯವಾದಗಳು. ನಮಸ್ಕಾರ. ರೈತ ಬಂಧವರೇ, ಇದುವರೆಗೂ ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳ ಕುರಿತು ಚಳ್ಳಕೆರೆ ಕೃಷಿ ಇಲಾಖೆಯ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾದ ಟಿ ರಾಮಕೃಷ್ಣನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇದುವರೆಗೂ ಇವರನ್ನ ಸಂದರ್ಶಿಸಿದವರು ಜಗದೀಶ್ ಕೋಪನಹಳ್ಳಿ. ಈ ಕಾರ್ಯಕ್ರಮದಲ್ಲಿ ಇದೀಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ದರ ಪ್ರತಿ ಕ್ವಿಂಟಲ್ ದರದಲ್ಲಿ ಕಡಲೆಕಾಳು ಕನಿಷ್ಠ 5062 ರೂಪಾಯಿಗಳಿಂದ ಗರಿಷ್ಠ 5067 ರೂಪಾಯಿಗಳು, ಹತ್ತಿ 4669 ರೂಪಾಯಿಗಳಿಂದ 6501 ರೂಪಾಯಿ, ಜೋಳ 2171 2851 ರೂಪಾಯಿ, ಮೆಕ್ಕೆಜೋಳ 2031 ಗರಿಷ್ಠ 2156 ರೂಪಾಯಿ, ನವಣೆ ಕನಿಷ್ಠ ಮತ್ತು ಗರಿಷ್ಠ 3173 ರೂಪಾಯಿಗಳು, ರಾಗಿ 1611 ರೂಪಾಯಿಗಳಿಂದ 2552 ರೂಪಾಯಿಗಳು. ಇದುವರೆಗೂ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನು ಕೇಳಿದ್ರಿ. ಇದೀಗ ಚಿತ್ರದುರ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆ, ಇದರಲ್ಲಿ ಪ್ರಭೇದ ಅಪಿ 44429 ರೂಪಾಯಿಗಳಿಂದ 44879 ರೂಪಾಯಿಗಳು, ಅಡಿಕೆಯಲ್ಲಿ ಬೆಟ್ಟೆ 34219 ರೂಪಾಯಿಗಳಿಂದ 34659 ರೂಪಾಯಿಗಳು, ಅಡಿಕೆಯಲ್ಲಿ ಕೆಂಪುಗೋಟು 29200 ರೂಪಾಯಿಗಳಿಂದ 29600 ರೂಪಾಯಿಗಳು, ಅಡಿಕೆಯಲ್ಲಿ ಪ್ರಭೇದ ರಾಶಿ 43939 ರೂಪಾಯಿಗಳಿಂದ 44,369 ರೂಪಾಯಿಗಳು. ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಅಡಿಕೆಯಲ್ಲಿ ಪ್ರಭೇದ ರಾಶಿ 43,000 ರೂಪಾಯಿಗಳಿಂದ 46,021 ರೂಪಾಯಿಗಳು. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಸಜ್ಜೆ 2,408 2,680 ರೂಪಾಯಿ, ಕಡಲೆಕಾಳು 4,841 5,125 ರೂಪಾಯಿ, ಉದ್ದಿನಕಾಳು ಕನಿಷ್ಠ ಮತ್ತು ಗರಿಷ್ಠ 3,259 ರೂಪಾಯಿಗಳಾದರೆ, ಜೋಳ ಕನಿಷ್ಠ 1,139 ಗರಿಷ್ಠ 3,021 ರೂಪಾಯಿ, ಮೆಕ್ಕೆಜೋಳ 1,729 ಗರಿಷ್ಠ 2,406 ರೂಪಾಯಿಗಳು, ನವಣೆ 3,232 ರೂಪಾಯಿಗಳಿಂದ 3,786 ರೂಪಾಯಿಗಳು, ಕುಸುಬೆ 4,010 ರೂಪಾಯಿಗಳಿಂದ 4,330 ರೂಪಾಯಿಗಳು, ಸೂರ್ಯಕಾಂತಿ 3,969 ರೂಪಾಯಿಗಳಿಂದ 5,039 ರೂಪಾಯಿಗಳು, ತೊಗರಿ ಕನಿಷ್ಠ 2,690 ರೂಪಾಯಿಗಳಿಂದ ಗರಿಷ್ಠ 8,000 ರೂಪಾಯಿಗಳು. ಇದು ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ. ಬಹು ರಮಾ ಮಿಟಿಯಾ ಕಿ ಶಾದಿ ಕೆ ಲಿಯೆ ಸೋನಾ ಬಹುತ್ ಸೋಚ್ ಸಮಜ್ ಕರ್ ಲೇನಾ ಕಹೀ ಕೋಈ ಠಗ್ ನಾ ಲೇ. ಹಾ ಮಾ ವೋ ಜಮಾನೇ ಗಯೇ ಅಬ್ ಗ್ರಾಹಕ್ ಕೋ ಕೋಈ ಠಗ್ ನಹೀ ಸಕ್ತಾ. ಅಚ್ಛಾ ಅಬ್ ಸ್ವರ್ಣ ಆಭೂಷಣೋ ಪರ್ ಹಾಲ್ಮಾರ್ಕ್ ಕಾ ನಿಶಾನ್ ಅನಿವಾರ್ಯ ಹೈ, ಇಸ್ಸೇ ಗ್ರಾಹಕೋ ಕೋ ಕೋಈ ಶಂಕಾ ನಹೀ ರಹತೀ ಔರ್ ಸೋನಾ ತೋ ಶುದ್ಧ ಮಿಲ್ತಾ ಹೀ ಹೈ. ಜೀ ಹಾ, ಹಮೇಶಾ ಹಾಲ್ಮಾರ್ಕ್ ಕೆ ತೀನ್ ನಿಶಾನ್, BIS ಕಾ ಲೋಗೋ, ಸೋನೇ ಕಿ ಶುದ್ಧತಾ ಕ್ಯಾರೆಟ್ ಮೇ ಔರ್ 6 ಡಿಜಿಟ್ ಅಲ್ಫಾ ನ್ಯೂಮೆರಿಕ್ HUID ಕೋಡ್ ದೇಖ್ ಕರ್ ಹೀ ಖರೀದಾರಿ ಕರೇ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ದೈನಂದಿನ ವರದಿಯನ್ನ ಕೇಳ್ತಾ ಇದ್ದೀರಾ. ಇದೀಗ ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಉತ್ಪನ್ನಗಳ ಇಂದಿನ ದರ. ಸೇಬು 5,000 to 8,000 ರೂಪಾಯಿಗಳು, ಏಲಕ್ಕಿ ಬಾಳೆ 4,000 to 5,000 ರೂಪಾಯಿಗಳು, ಪಚ್ಚಬಾಳೆ 2,000 to 3,000, ಹುರುಳಿಕಾಯಿ 5,000 to 5,500 ರೂಪಾಯಿಗಳು, ಬೀಟ್ರೋಟು ಕನಿಷ್ಠ 1,200 ರೂಪಾಯಿಗಳಿಂದ ಗರಿಷ್ಠ 1,600 ರೂಪಾಯಿಗಳು, ಹಾಗಲಕಾಯಿ 2,500 to 3,000 ರೂಪಾಯಿಗಳು, ಸೂರೆಕಾಯಿ 1,500 to 2,000 ರೂಪಾಯಿಗಳು, ಬದನೆಕಾಯಿ 1,000 to 1,500 ಗರಿಷ್ಠ ದರ, ಗೋರಿಕಾಯಿ 3,000 ಕನಿಷ್ಠ ದರ, ಗರಿಷ್ಠ ದರ 3,500, ಎಲೆಕೋಸು 400 to 600 ರೂಪಾಯಿ, ಕ್ಯಾರೆಟ್ 1,400 to 2,000 ರೂಪಾಯಿಗಳು, ಹೂಕೋಸು ಕನಿಷ್ಠ 1,200 ಗರಿಷ್ಠ 1,600 ರೂಪಾಯಿ, ಸಪೋಟ 1,000 to 2,000 ರೂಪಾಯಿಗಳು, ಹತ್ತಿ ಕನಿಷ್ಠ ಮತ್ತು ಗರಿಷ್ಠ 5,340 ರೂಪಾಯಿಗಳು, ಸೌತೆಕಾಯಿ 2,000 ಗರಿಷ್ಠ 2,500 ರೂಪಾಯಿಗಳು, ನುಗ್ಗೆಕಾಯಿ ಕನಿಷ್ಠ 1,600 ರೂಪಾಯಿಗಳಿಂದ 2,000 ರೂಪಾಯಿಗಳು, ಬೆಳ್ಳುಳ್ಳಿ 3,000 to 6,500 ರೂಪಾಯಿಗಳು, ದ್ರಾಕ್ಷಿ 2,500 ಗರಿಷ್ಠ 3,000 ರೂಪಾಯಿಗಳು, ಅವರೆಕಾಯಿ 2,500 to 3,200 ರೂಪಾಯಿಗಳು, ಹಸಿರು ಮೆಣಸಿನಕಾಯಿ ಕನಿಷ್ಠ 3,000 ಗರಿಷ್ಠ 3,500 ರೂಪಾಯಿಗಳು. ಇದು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರ. ಇದುವರೆಗೂ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಉತ್ಪನ್ನಗಳ ದರವನ್ನ ಕೇಳಿದಿರಿ. ಇನ್ನು ಕಿಸಾನ್ ವಾಣಿ ಕಾರ್ಯಕ್ರಮದ ಕೊನೆಯಲ್ಲಿ ಒಂದು ಜನಪದ ಗೀತೆ. ಗಿರಿ ಬೆಟ್ಟವೋ ನಂಜುಂಡ ನಂಜಾಲಗಿರಿ ಬೆಟ್ಟವೋ, ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ, ನಂಜುಂಡ ದಾಸವಾಳದ ಗಿಡ ಹುಟ್ಟಿತೋ, ದಾಸವಾಳದ ಹೂವ ತಂದು ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ, ಓ ನಂಜುಂಡ ದಾರ್ಯಾಗೆ ಪೂಜೆ ಮಾಡಿ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಕರುನಾಡ ಸೀಮೆದವನೇ ನಂಜುಂಡ ಕರ್ಪೂರ ವೀಳ್ಯಾದವನೇ, ನಿನ ಕರುಣೆ ತಪ್ಪಿದ ಮೇಲೆ ನಂಜುಂಡ ಪರದೇಶಿ ನಾನಾದೆನು, ಪರದೇಶಿ ನಾನಾದ್ಮೇಲೆ ನಂಜುಂಡ ಪರಪಂಚ ನನಗ್ಯಾತಕೋ, ಓ ನಂಜುಂಡ ಪರಪಂಚ ನನಗ್ಯಾತಕೋ, ಓ ನಂಜುಂಡ ನನ ಚಿಂತೆ ನಿನಗ್ಯಾತಕೋ, ಓ ನಂಜುಂಡ ಪರಪಂಚ ನನಗ್ಯಾತಕೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ, ಓ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ,